ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಈ ವರ್ಷದ ಕೊನೆಯ ಉಪನ್ಯಾಸ, ಅದಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಇಡೀ ವರ್ಷದ ಉತ್ಸಾಹವನ್ನು ಸೇರಿಸಿ ನಾಮ ಸಂಕೀರ್ತನೆಯನ್ನು ಮಾಡಿದ್ದೀರಿ. ಒಂದೇ ಮನಸ್ಸಿನ ಒಂದೇ ಭಾವನೆಯ ವ್ಯಕ್ತಿಗಳೆಲ್ಲ ಸೇರಿ ಭಗವಂತನನ್ನು ಒಂದೇ ಭಾವದಿಂದ ಈ ರೀತಿಯಲ್ಲಿ ಸಂಕೀರ್ತನೆ ಮಾಡಿದಾಗ ಎಂತಹ ಅದ್ಭುತವಾದ ಆನಂದ, ಅವ್ಯಕ್ತವಾದ ಆನಂದ ಅಲ್ಲಿ ನಿರ್ಮಾಣಗೊಳ್ಳುತ್ತದೆ ಅಂತಿರತಕ್ಕಂಥದ್ದನ್ನು ನಾವೇ ಅನುಭವಿಸ್ತಾ ಇದ್ದೇವೆ. ಇವತ್ತು ಸುಮ್ಮನೆ ಅದು ಇದು ಹಾಳು ಹರಟೆಯ ಮಾತುಗಳನ್ನ ಈ ನಾಲ್ಕೆಯಿಂದ ಉಚ್ಚರಿಸಿದ್ರೆಷ್ಟು ಬಿಟ್ಟರೆಷ್ಟು, ಅಷ್ಟು ಮಾತನಾಡಿಯೂ ತಾನೇ ಏನಾಯ್ತು ಕೊನೆಗೆ. ಆದರೆ ಈ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂಥ ಅದನ್ನು ಇಷ್ಟೊಂದು ಅತ್ಯಂತ ಅದ್ಭುತವಾದಲ್ಲಿ ತಾಳಬದ್ಧವಾಗಿ ಲಯಬದ್ಧವಾಗಿ ಹಾಡ್ತು ಅಂತ ಹೇಳಿದ್ರೆ ಅಚ್ಚಳಿಯದ ಆನಂದ ಅಂತ ಹೇಳ್ತಕ್ಕಂಥದ್ದು, ವಿಶೇಷವಾದ ಅನುಭವ ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಮನೆ ಮಾಡುತ್ತದೆ. ಇದೇ ಸತ್ಸಂಸ್ಕಾರ, ಸತ್ಸಂಸ್ಕಾರ ಅಂತ ಹೇಳಿದ್ರೆ ಇದೇನೆ. ಈ ಒಂದು ಸತ್ಸಂಸ್ಕಾರವನ್ನು ಈ ಬಗೆಯಿಂದ ಬೆಳೆಸಿಕೊಂಡು ಬರ್ತಾ ಇರಬೇಕು, ಬೆಳೆಸಬೇಕು. ಹೇಗೆ ಒಂದು ಗಿಡ ಅಂತ ಹೇಳ್ತಕ್ಕಂಥದ್ದು ಎರಡು ದಿನದಲ್ಲಿ ಬೆಳೆದು ಮೂರನೇ ದಿನಕ್ಕೆ ಹಣ್ಣು ಕೊಡೋದಿಲ್ಲವೋ, ಅದೇ ರೀತಿಯಲ್ಲಿ ಈ ಆಧ್ಯಾತ್ಮಿಕ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಎರಡು ದಿನದಲ್ಲಿ ಬೆಳೆದು ಮೂರನೇ ದಿನದಲ್ಲಿ ಫಲ ಕೊಡ್ತಕ್ಕಂಥದ್ದಲ್ಲ. ದಿನನಿತ್ಯವೂ ನೀರೆರಿಬೇಕು, ಆಗಾಗ ಗೊಬ್ಬರ ಕೊಡಬೇಕು, ಆಗಾಗ ಅದನ್ನು ಆರೈಕೆ ಮಾಡಬೇಕು, ಆಮೇಲೆ ಸ್ವಲ್ಪ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ. ಯಾವ ಮರ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಉನ್ನತವಾಗಿ ಬೆಳೆಯಬೇಕಾಗಿದೆಯೋ, ನೂರಾರು ಸಾವಿರಾರು ಕೊಂಬೆಗಳನ್ನು ಬಿಡಬೇಕಾಗಿದೆಯೋ, ಅಂತ ಮರ ಸಾಮಾನ್ಯವಾಗಿ ನಿಧಾನಕ್ಕೆ ಬೆಳೀತಾ ಇರ್ತದೆ. ಇದೇನು ಮುಂದೆ ಬೆಳೀತದೋ ಇಲ್ವೋ ಅಂತ ಅನ್ನುವಷ್ಟರ ಮಟ್ಟಿಗೆ ನಿಧಾನವಾಗಿ ಬೆಳೀತಾ ಇರ್ತದೆ. ಇದೇನು ಮುಂದೆ ಹಣ್ಣು ಕೊಡ್ತಕ್ಕಂಥದ್ದೋ ಅಲ್ವೋ ಅಂತನ್ನುವ ಸಂಶಯವನ್ನು ಉತ್ಪನ್ನ ಮಾಡುವಷ್ಟು ನಿಧಾನಕ್ಕೆ ಬೆಳೀತಾ ಇರ್ತದೆ. ಆದರೆ ನಮ್ಗೆ ಗೊತ್ತಿಲ್ಲ, ಅದು ನೆಲದಲ್ಲಿ ತನ್ನ ಬೇರನ್ನು ಸರಿಯಾದ ರೀತಿಯಲ್ಲಿ ಇಳಿಬಿಟ್ಟು ಮುಂದೆ ತಾನು ತುಂಬ ದೊಡ್ಡದಾಗಿ ಬೆಳೆದಾಗ ಎಂಥ ಗಾಳಿ ಬೀಸಿದರೂ ಕೂಡ ಬಿದ್ದೋಗಬಾರದು ತಾನು, ಅದಕ್ಕೋಸ್ಕರ ಬೇರನ್ನ ಬಲಪಡಿಸಿಕೊಳ್ಬೇಕಾಗಿದೆ, ಆಳ ಆಳಕ್ಕೆ ಇಳಿಸಿಕೊಳ್ಬೇಕಾಗಿದೆ ಅಂತನ್ನುವ ಪ್ರಜ್ಞೆಯಿಂದ ಅದು ಅದ್ರ ಕೆಲಸ ಮಾಡ್ತಾ ಇರ್ತದೆ. ನಾವು ಸುಮ್ಮನೆ ತರಾತುರಿ. ಹಾಗೇನೇನೆ ಬೇಗ ಬೇಗ ಫಲ ಕೊಡ್ತಕ್ಕಂತಹ ಗಿಡಗಳು ಇವೆ. ಟೊಮ್ಯಾಟೊ ಇವತ್ತು ಬಿತ್ತಿದ್ರೆ ನಾಳೆ ಮೊಳೆತಾಯ್ತು, ನಾಳೆ ಬೆಳೆದಾಯ್ತು, ಆಚೆ ನಡೆದು ಹಣ್ಣು ಕೊಟ್ಟಾಯ್ತು, ಈ ಕಡೆ ತಿಂದು ಆಯ್ತು, ಮುಗಿದಾಯ್ತು. ಹಾಗೇನೇನೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಆ ಬೃಹತ್ತಾದ ಆನಂದವನ್ನು ಪಡೆಯಬೇಕು ಅಂತಿದ್ರೆ ಸಾವಕಾಶವಾಗಿ ಸಾವಕಾಶವಾಗಿ ಪ್ರತಿದಿನ ಪ್ರತಿದಿನ ವ್ಯವಸ್ಥಿತವಾದಂತಹ ಧ್ಯಾನ ಭಜನೆ ಜಪ ಧ್ಯಾನ ಭಜನೆ ಜಪ ಇಂಥವುಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅಂತ ಶಕ್ತಿಯನ್ನ ದೃಢಪಡಿಸಿಕೊಳ್ಬೇಕು, ಬೆಳೆಸಿಕೊಳ್ಬೇಕು. ಯಾವ ಬಗೆಯ ಶಕ್ತಿಯನ್ನು ನಾವು ಬೆಳೆಸಿಕೊಳ್ಬೇಕಾಗುತ್ತದೆ ಅಂತ ಹೇಳಿದ್ರೆ ಆ ಭಗವದ್ ಆನಂದದ ತುಮುಲ ಒಳಗಡೆಯಿಂದ ಬಂದಾಗ ದೊಡ್ಡ ನೆರೆಯೋಪಾದಿಯಲ್ಲಿ ಪ್ರವಾಹದೋಪಾದಿಯಲ್ಲಿ ಬಂದಾಗಲೂ ಕೂಡ ಈ ಶರೀರ ಮನಸ್ಸುಗಳು ಅದರದೇ ಇರಬೇಕಾದ್ರೆ ಆ ಶಕ್ತಿಯನ್ನು ನಾವು ಸಂಗ್ರಹಿಸಿಕೊಂಡು ಬರಬೇಕಾಗುತ್ತೆ. ಅದಕ್ಕೋಸ್ಕರವೇ ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಅನ್ನುವ ಮಾತನ್ನು ಹೇಳಿರ್ತಕ್ಕಂಥದ್ದು. ಆತ್ಮಬಲದಿಂದ ಮಾತ್ರವೇ ಆತ್ಮದ ಆನಂದವನ್ನು ಅನುಭವಿಸುವುದಕ್ಕೆ ಸಾಧ್ಯ. ಬಾಕಿ ಉಳಿದವರು ತತ್ತರಿಸಿ ಹೋಗ್ಬಿಡ್ತಾರೆ. ಸುಖ ಬಂದರೂ ತತ್ತರಿಸಿ ಹೋಗ್ಬಿಡ್ತಾರೆ, ದುಃಖ ಬಂದರೂ ತತ್ತರಿಸಿ ಹೋಗ್ಬಿಡ್ತಾರೆ. ಯಾವನು ಸುಖ ಬಂದ್ರೆಯೇ ತತ್ತರಿಸ್ತಾನೋ ಅವನು ದುಃಖ ಬಂದರೆ ತತ್ತರಿಸದೇ ಇರ್ತಾನೆಯೇ? ತತ್ತರಿಸಬಾರದು, ಯಾವ ಕಾರಣಕ್ಕೂ ತತ್ತರಿಸಬಾರದು. ಸ್ಥಿರ ಗಂಭೀರ, ಸ್ಥಿರ ಗಂಭೀರವಾಗಿರಬೇಕಾಗ್ತದೆ. ಸಮುದ್ರದೋಪಾದಿಯಲ್ಲಿ ಇರಬೇಕು. ಸಮುದ್ರದಲ್ಲಿ ಎಂತೆಂಥ ತಿಮಿಂಗಲಗಳೇ ಓಡಾಡ್ತಾ ಇದ್ರು, ಎಂತೆಂಥ ಆನೆಗಳು ಈಜಾಡಿದ್ರು ಕೂಡ ಅದೇನು ಅಲ್ಲೋಲ ಕಲ್ಲೋಲ ಆಗೋದೇ ಇಲ್ಲ. ಅಂತಹ ಅದ್ಭುತವಾದ ಹೃದಯವನ್ನು ನಾವು ಬೆಳೆಸಿಕೊಳ್ಬೇಕಾಗ್ತದೆ. ಅದು ದಿನಂಪ್ರತಿಯ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಸ್ಪಿರಿಚುವಾಲಿಟಿ ಇಸ್ ನೋ ಮಿರಾಕಲ್, ಇಟ್ ಈಸ್ ಗ್ರೋತ್. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಪವಾಡ ಅಲ್ಲ. ಆಧ್ಯಾತ್ಮಿಕತೆ ಅತ್ಯಂತ ಸುಂದರವಾದಂತಹ ಒಂದು ಬೆಳವಣಿಗೆ, ಸರ್ವಾಂಗ ಸುಂದರವಾದಂತಹ ಒಂದು ಬೆಳವಣಿಗೆ. ಒಂದು ಬೀಜ ಬಿದ್ದು ಗಿಡವಾಗಿ ಮೆಲ್ಲನೆ ಗಂಭೀರವಾಗಿ ದಿವ್ಯವಾಗಿ ಮರ ಒಂದು ಬೆಳೆದು ಅದು ಪುಷ್ಪಿಸಿ ಫಲವನ್ನು ಕೊಡುವ ತೆರದಲ್ಲಿ ಈ ಆಧ್ಯಾತ್ಮಿಕತೆಯ ಬೆಳವಣಿಗೆ. ಗಡಿಬಿಡಿ ಗಲಾಟೆಗೆಲ್ಲ ಭಗವಂತ ಜಗ್ತಕ್ಕಂಥವನಲ್ಲ. ಇನ್ನೇನಾದರೂ ತಿಣುಕಬಹುದು ನಾವು ಅಷ್ಟೇನೆ. ಇವತ್ತೇ ಸಾಕ್ಷಾತ್ಕಾರ ಆಗಬೇಕು ಅಂತ ತಿಣುಕಬಹುದು, ತಿಣುಕಿ ಒಂದಿಷ್ಟು ತಲೆನೋಯಿಸಿಕೊಳ್ಬಹುದು ಅಷ್ಟೇನೆ. ಅಥವಾ ನರ್ವಸ್ ಬ್ರೇಕ್ ಡೌನ್ ಆಗ್ಬಿಟ್ಟು ಆಮೇಲೆ ರಾಮಕೃಷ್ಣ ನರ್ಸಿಂಗ್ ಹೋಮಿಗೆ ಸೇರ್ಬೇಕಾಗುತ್ತೆ ಅಷ್ಟೇನೆ. ರಾಮಕೃಷ್ಣ ಧ್ಯಾನ ಮಾಡಕ್ ಹೊರಟವರು ರಾಮಕೃಷ್ಣ ನರ್ಸಿಂಗ್ ಹೋಮಿಗೆ ಹೋದ್ರೆ ಏನ್ ಸ್ವಾರಸ್ಯ ಇರುತ್ತೆ? ನರ್ವಸ್ ಬ್ರೇಕ್ ಡೌನ್, ಆಧ್ಯಾತ್ಮಿಕ ಜೀವನದಲ್ಲಿ ನರ್ವಸ್ ಬ್ರೇಕ್ ಡೌನ್ ಆಗುವಂತಹ ಸಾಧ್ಯತೆಗಳು ಬಹಳ. ಅತಿಯಾದ ಒತ್ತಡವನ್ನು, ಶಕ್ತಿ ಮೀರಿ ಒತ್ತಡವನ್ನು ಕೊಟ್ಟಾಗ ಉಂಟಾಗತಕ್ಕಂತಹ ಪ್ರತಿಕ್ರಿಯೆ ಅದು. ಆದ್ರಿಂದ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಗಂಭೀರವಾಗಿ ಸ್ಥಿರವಾಗಿ ಬೇರನ್ನ ಬಲಪಡಿಸಿಕೊಂಡು ನಾವು ಹೋಗಬೇಕಾಗುತ್ತೆ ಅಂತ ಈ ಬಗೆಯ ಪೀಠಿಕೆಯನ್ನು ಹೇಳಿ ಶ್ರೀರಾಮಕೃಷ್ಣ ವಚನ ವೇದವನ್ನು ಇವತ್ತು ಪ್ರಾರಂಭಿಸ್ತೇನೆ. ಕೊನೆಯ ಉಪನ್ಯಾಸ. ಮಾಸ್ಟರ್ ಮಹಾಶಯ ಆಂಗ್ಲ ತರ್ಕ ಓದಿದ್ದಾನೆ. ತರ್ಕ ದೋಷದ ಅಧ್ಯಾಯ, ತರ್ಕ ದೋಷ ಅಂತನ್ನುವ ಅಧ್ಯಾಯ. ಆ ಅಧ್ಯಾಯದಲ್ಲಿ ಆತ ಓದಿದ್ದ ಬೆಳಗಿನ ಜಾವ ಆಗುವ ಸ್ವಪ್ನ ನಿಜವಾಗುತ್ತೆ ಅಂತನ್ನೋದನ್ನ ಮೂಢನಂಬಿಕೆಯುಳ್ಳಂತಹ ಜನ ಮಾತ್ರ ನಂಬುತ್ತಾರೆ ಅಂತ. ಅದಕ್ಕಾಗಿ ಆತ ಪರಮಹಂಸರನ್ನು ಕೇಳ್ತಾ ಇದ್ದಾನೆ, ನಿಮ್ಮ ಭಾವನೆಗೆ ವ್ಯತಿರಿಕ್ತವಾಗಿ ಯಾವುದಾದ್ರೂ ಆಗಿಯೇ ಇಲ್ವೇ? ನಿಮ್ಮ ಭಾವನೆಗೆ ವ್ಯತಿರಿಕ್ತವಾಗಿ ಯಾವುದೂ ಆಗಿಯೇ ಇಲ್ವೇ? ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲ. ಆಗ ಎಲ್ಲವೂ ಹಾಗೆಯೇ ಆಗ್ತಿತ್ತು. ಆ ಸಮಯದಲ್ಲಿ ಭಗವನ್ ನಾಮವನ್ನು ಜಪಿಸಿ ಇಂದಿಂಥದ್ದು ಆಗುತ್ತದೆ ಅಂತ ದೃಢ ವಿಶ್ವಾಸ ಇಡ್ತಿದ್ದೆ. ಅದು ಹಾಗೇ ತಪ್ಪದೇ ಆಗಿಬಿಡ್ತಿತ್ತು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಮಣಿಲಾಲ ಅಂತ ಇನ್ನೊಬ್ಬ ಕುಡಿದಿದ್ದ, ಅವನತ್ರ ಹೇಳ್ತಾರೆ, ಆದರೆ ನೋಡು ಮನುಷ್ಯ ಸರಳ ಉದಾರ ಆಗದೆ ಇದ್ದ ಅಂತಂದ್ರೆ ಈ ವಿಶ್ವಾಸ ಉಂಟಾಗದು. ಮೂಳೆ ಬಿಟ್ಕೊಂಡಿರುವವರು, ಗುಳಿಗಣ್ಣಿನವರು, ಮೆಳ್ಳೆಗಣ್ಣಿನವರು, ಇವೇ ತರದ ಇನ್ನೂ ಅನೇಕ ವಿಧದ ಲಕ್ಷಣ ವಿಕಾರ ಲಕ್ಷಣ ಉಳ್ಳವರು, ಇವರಿಗೆ ಸ್ವಾಭಾವಿಕವಾಗಿ ವಿಶ್ವಾಸ ಉಂಟಾಗದು. ಎಲ್ಲ ದಿಕ್ಕುಗಳಿಂದಲೂ ಅವಶಕುನುಗಳೇ ಆಗದಿದ್ರೆ ಮನುಷ್ಯ ಏನು ತಾನೇ ಮಾಡಬಲ್ಲ ಅಂತ ಹೇಳಿಬಿಟ್ರು ಶ್ರೀರಾಮಕೃಷ್ಣ. ಮೊದಲನೇದಾಗಿ ಹೇಳಿದ್ರು, ತಮಗೇನಿಸುತ್ತೋ, ತಾವು ಏನನ್ನು ಭಾವಿಸಿದವೋ, ತಮ್ಮ ಬೆಳಗಿನ ಜಾವದಲ್ಲಿ ಏನು ಅನಿಸಿರುತ್ತೋ ಅದೆಲ್ಲ ನಡೆದು ಹೋಗ್ತಾ ಇತ್ತು ಅಂತ. ಎರಡನೇ ವಿಷಯ ಹೇಳಿದ್ರು, ಯಾರಲ್ಲಿ ಸರಳ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಇರೋದಿಲ್ವೋ ಅವರಿಗೆ ಇಂದ್ಯಾವುದು ಸಂಭವಿಸದೆ ಹೋಗಬಹುದು, ಯಾಕೆಂದ್ರೆ ಅವರಿಗೆ ನಂಬಿಕೆನೇ ಇಲ್ಲ ಅಂತ. ಆಮೇಲೆ ಮೂರನೇದಾಗಿ ಹೇಳಿದ್ರು, ಕೆಲವು ಶಾರೀರಿಕ ಲಕ್ಷಣ ವಿರೂಪ ಲಕ್ಷಣ ಉಳ್ಳವರಿಗೆ ವಿಶ್ವಾಸ ಅಂತ ಹೇಳ್ತಕ್ಕಂಥದ್ದು, ಆಧ್ಯಾತ್ಮಿಕ ವಿಶ್ವಾಸ ಅಂತ ಹೇಳ್ತಕ್ಕಂಥದ್ದು ಉಂಟಾಗೋದೇ ಇಲ್ಲ ಅಂತ. ಅವ್ರು ಯಾರಂತೆ? ಮೂಳೆ ಬಿಟ್ಕೊಂಡಿರುವವರಂತೆ. ಚಕ್ಕಳು ಚಕ್ಕಳವಾಗಿರುವವರಂತೆ, ಇನ್ನೊಬ್ಬರು ಗುಳಿಗಣ್ಣಿನವರಂತೆ, ಇನ್ನೊಬ್ಬರು ಮೆಳ್ಳೆಗಣ್ಣಿನವರಂತೆ. ಇದೇ ತರಹದ ಇನ್ನೂ ಅನೇಕ ವಿಧದ ಲಕ್ಷಣ ಉಳ್ಳವರು, ಇವರಿಗೆ ಸ್ವಾಭಾವಿಕವಾಗಿ ವಿಶ್ವಾಸ ಉಂಟಾಗದು ಅಂತ. ಆದರೆ ಶ್ರೀರಾಮಕೃಷ್ಣ ಹೀಗೆ ಹೇಳಿದ್ರು ಕೂಡ ಇಂತಿಂತಹ ವಿಕಾರ ಉಳ್ಳವರು ಕೂಡ ಚೆನ್ನಾಗಿರುವುದು ಉಂಟು. ಆದರೆ ಅವೆಲ್ಲ ಎಕ್ಸೆಪ್ಷನ್ಸ್ ಅಂತ ಹೇಳ್ತಾರೆ ಅದಕ್ಕೆ, ಅಪವಾದಗಳು ಅಪವಾದಗಳು. ಅಲ್ಲಲ್ಲಿ ಒಂದೊಂದು ಈ ನಿಯಮಕ್ಕೆ ವಿರುದ್ಧವಾಗಿ ಇರಬಹುದು, ಆದರೆ ಸಾಮಾನ್ಯವಾಗಿ ಹೀಗೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬಹುಶಃ ಶ್ರೀರಾಮಕೃಷ್ಣ ಹೇಳಿದ ಆಧಾರದ ಮೇಲೆ ನಾವು ಇನ್ನೂ ಜನಗಳನ್ನೆಲ್ಲ ಆ ದೃಷ್ಟಿಯಿಂದ ನೋಡಬೇಕಾಗುತ್ತೆ, ನೋಡಿ ಪರೀಕ್ಷೆ ಮಾಡಿ ಹೌದೋ ಅಲ್ವೋ ಅಂತ ನೋಡಬಹುದು. ಮಾಸ್ಟರ್ ಮಾಷೆಯ ಇಷ್ಟು ಬರಿತಾನೆ, ಮುಂದೆ ಬರಿತಾನೆ. ಮುಸ್ಸಂಜೆಯಾಯಿತು, ದಾಸಿ ಬಂದು ಕೊಠಡಿಗೆ ಧೂಪ ಹಾಕಿ ಹೋದಳು. ಮಣಿಲಾಲ ಮತ್ತು ಇನ್ನೂ ಕೆಲವರು ಭಕ್ತರು ಕಲ್ಕತ್ತಕ್ಕೆ ಹೊರಟರು. ಮಾಸ್ಟರ್ ಮಾಷೆಯ ಮತ್ತು ರಾಖಾಲ ಕೊಠಡಿಯಲ್ಲೇ ಕುಳಿತಿದ್ದಾರೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಜಗನ್ಮಾತೆ ಭಗವತಿಯನ್ನ ಧ್ಯಾನ ಮಾಡುತ್ತಿದ್ದಾರೆ. ಕೊಠಡಿ ನಿಶ್ಶಬ್ದವಾಗಿದೆ. ಸ್ವಲ್ಪ ಹೊತ್ತಾದ ನಂತರ ರಾಣಿ ರಾಸಮಣಿಯ ಮನೆಯ ಭಗವತಿ ಎಂಬ ಹೆಸರಿನ ಒಬ್ಬ ದಾಸಿ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದಳು. ಪರಮಹಂಸರು ಅವಳಿಗೆ ಕುಳಿತುಕೊಳ್ಳುವಂತೆ ಸಂಜ್ಞೆ ಮಾಡಿದರು. ಪರಮಹಂಸರಿಗೆ ಬಹಳ ಹಿಂದಿನಿಂದಲೂ ಆಕೆಯ ಪರಿಚಯ ಇದೆ. ಆಕೆ ತನ್ನ ಯೌವನದಲ್ಲಿ ಅಶ್ಲೀಲ ಜೀವನ ನಡೆಸಿದ್ದಳು. ಆದರೆ ಪರಮಹಂಸರು ದಯಾಸಾಗರರು, ಪತಿತ ಪಾವನರು. ಈಗ ಆಕೆಯೊಡನೆ ಹಿಂದಿನ ವಿಷಯವಾಗಿ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ, ನಿನಗೆ ಈಗಾಗಲೇ ವಯಸ್ಸಾಗಿಬಿಟ್ಟಿದೆ, ನೀನು ಸಂಪಾದಿಸಿದ ಹಣವನ್ನೆಲ್ಲ ಸಾಧು ವೈಷ್ಣವರ ಸೇವೆಗಾಗಿ ಉಪಯೋಗಿಸ್ತಾ ಇದ್ದೀ ತಾನೇ? ಭಗವತಿ ದಾಸಿ ಕಿಂಚಿತ್ ನಕ್ಕು, ಅದನ್ನು ನಾನು ಹೇಗೆ ಹೇಳಲಿ ಅಂದಳು. ಶ್ರೀರಾಮಕೃಷ್ಣ ಎಂದರು, ಕಾಶಿ ಬೃಂದಾವನ ಇವಕ್ಕೆಲ್ಲ ಹೋಗಿ ಆಗಿದೆ ತಾನೇ? ಭಗವತಿ ಸ್ವಲ್ಪ ನಾಚಿ, ಅದನ್ನು ನಾನು ಹೇಗೆ ಹೇಳಲಿ, ಒಂದು ಸ್ನಾನಘಟ್ಟ ಮಾಡಿಸಿಕೊಟ್ಟಿದ್ದೇನೆ, ಅದರ ಮೇಲೆ ನನ್ನ ಹೆಸರು ಕೆತ್ತಿದೆ. ಶ್ರೀರಾಮಕೃಷ್ಣ ಹೇಳಿದರು, ನಿಜವಾಗಿಯೂ? ಭಗವತಿ ಹೇಳಿದ್ಲು, ಹೌದು, ಶ್ರೀಮತಿ ಭಗವತಿ ದಾಸಿ ಎಂಬುದಾಗಿ ನನ್ನ ಹೆಸರು ಬರೆದಿದೆ. ಶ್ರೀರಾಮಕೃಷ್ಣ ಸ್ವಲ್ಪ ನಕ್ಕು, ಭೇಷ್ ಭೇಷ್ ಅಂದರು. ಇದೆಂಥ ಒಂದು ಸನ್ನಿವೇಶ! ಆಲೋಚನೆ ಮಾಡಿ ನೋಡಿದರೆ ಇದೆಂಥ ಒಂದು ಸನ್ನಿವೇಶ! ಮೊದಲನೇದಾಗಿ ಆಕೆಯೊಬ್ಬಳು ದಾಸಿ, ರಾಣಿ ರಾಸಮಣಿಯ ದಾಸಿ. ಅವಳು ಏನಾದರೂ ದಾನ ಧರ್ಮ ಮಾಡಿದಾಳಿಯೇ? ವಯಸ್ಸಾಯಿತು, ಇನ್ನೇನು ಹೋಗುವ ಕಾಲ ಬಂತು, ಪುಣ್ಯ ಕಾರ್ಯ ಒಂದಷ್ಟು ಮಾಡಬೇಕು, ಆದರೆ ದಾನ ಏನಾದರೂ ಮಾಡಿದ್ದೀಯಾ? ಸಾಧು ವೈಷ್ಣವರ ಸೇವೆಗಾಗಿ ಏನಾದರೂ ನಿನ್ನ ಹಣವನ್ನು ಉಪಯೋಗಿಸಿದ್ಯಾ ಅಂತ ಶ್ರೀರಾಮಕೃಷ್ಣರು ನೆನಪಿಸಿಕೊಡ್ತಾ ಇದ್ದಾರೆ. ಅದ್ಯಾವ ರೀತಿ ಹೇಳ್ತಾ ಇದ್ದಾರೆ, ನೀನು ಸಂಪಾದಿಸಿದ ಹಣವನ್ನೆಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಹಾಗೆ ಓದಿಕೊಂಡು ಹೋದರೆ ಅದರೊಳಗೆ ವಿಶೇಷ ಏನೂ ಇಲ್ಲ. ಆದರೆ ಸ್ವಲ್ಪ ಒಂದು ಪ್ರಶ್ನೆ ಹಾಕಿ ನಾವು ನೋಡಿದರೆ, ದಾಸಿಯೊಬ್ಬಳು ಸಂಪಾದನೆ ಮಾಡಿದ್ದು ದಾನ ಧರ್ಮ ಮಾಡೋದಕ್ಕೆ ಎಲ್ಲಿ ಉಳಿಯುತ್ತೆ? ಒಳ್ಳೆ ಆಫೀಸರ್ರೇ ಸಂಪಾದನೆ ಮಾಡಿದ್ದು ದಾನ ಧರ್ಮ ಕುಳಿಯುವುದಿಲ್ಲ, ಮಕ್ಕಳು ಮರಿಗಳಿಗೆ ಮದುವೆ ಮಾಡಿಸಿ ಮುಗಿದೋಗ್ಬಿಟ್ಟಿರುತ್ತೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನೀನು ಸಂಪಾದಿಸಿದ್ದೆಲ್ಲ ಸಾಧು ವೈಷ್ಣವರ ಸೇವೆಗೆ ಉಪಯೋಗಿಸಿದ್ದಾನೆ, ಅಂದ್ರೆ ಶ್ರೀರಾಮಕೃಷ್ಣಗೆ ಅವಳ ಇತಿಹಾಸ ಗೊತ್ತು, ಅವಳು ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದಾಳೆ ಅಂತ ತಾತ್ಪರ್ಯ. ಆಕೆ ತನ್ನ ಯೌವನದಲ್ಲಿ ಅಶ್ಲೀಲ ಜೀವನವನ್ನು ನಡೆಸಿದ್ದಳು ಅಂತ ಹೇಳ್ತಕ್ಕಂತಹ ಸಂಗತಿ ಶ್ರೀರಾಮಕೃಷ್ಣಗೆ ಮೊದಲೇ ಗೊತ್ತಿತ್ತು. ಅಶ್ಲೀಲ ಜೀವನ ನಡೆಸಿದ ಮಾತ್ರಕ್ಕೆ ಸಂಪಾದನೆ ಆಗಬೇಕು ಅಂತ ನಿಯಮ ಇಲ್ಲ. ಪ್ರಾಯದ ಮದದಲ್ಲಿ ಆಗಾಗ ಕೆಲವು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗತಕ್ಕಂಥದ್ದುಂಟು ಅಷ್ಟೇ. ಅಶ್ಲೀಲ ಜೀವನ ಅಂತಂದ್ರೆ ಅದು ಯಾವುದೋ ಒಂದು ಭರದಲ್ಲಿ ನಡೆದು ಹೋಗುತ್ತೆ, ಮುಗಿದು ಹೋಗುತ್ತೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಏನ್ ತಿಳ್ಕೊಂಡಿದ್ದಾರೆ, ಅವಳು ಸಂಪಾದನೆ ಮಾಡಿದ್ದಾಳೆ ಅಂತ. ಮತ್ತೆ ವಯಸ್ಸಾಗಿದೆ, ಹೊರಟು ಹೋಗುತ್ತಾ ಇದ್ದಾಳೆ ಅಂತ. ಆದ್ರಿಂದ ಅದನ್ನ ದಾನ ಧರ್ಮ ಆದರೂ ಮಾಡಿಬಿಟ್ಟಿದೆ, ಏನಾದರೂ ಪುಣ್ಯ ಕಟ್ಕೊಳ್ತಕ್ಕಂತಹ ಕೆಲಸಕ್ಕೆ ವ್ಯವಸ್ಥೆ ಮಾಡಿದ್ಯಾ ಅಂತ. ಅದಕ್ಕೆ ಅವಳು ಹೇಳಿದ್ದು, ನಾನು ಹೇಗೆ ಹೇಳಲಿ ಅಂತ. ಅಷ್ಟರ ಮಟ್ಟಿಗೆ ವಿನಯ ಇದೆ ಅವಳ ಹತ್ರ, ನಾನು ಮಾಡಿದೆ ಅಂತೆ ಅನ್ನೋ ಮಾತನ್ನು ನಾನು ಹೇಗೆ ಹೇಳ್ಕೊಳ್ಳಿ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಇನ್ನೊಂದು ಪ್ರಶ್ನೆ, ಕಾಶಿ ವೃಂದಾವನ ಇವಕ್ಕೆಲ್ಲ ಹೋಗಿ ಆಗಿದೆ ತಾನೇ, ತೀರ್ಥಾಟನೆ ಮಾಡಿಬಿಟ್ಟಿದ್ದೆ, ತನ್ನ ಪಾಪಕರ್ಮಾದಿಗಳನ್ನೆಲ್ಲ ಕಳ್ಕೊಳ್ತಕ್ಕಂಥದ್ದು ಒಂದು ಸಂಪ್ರದಾಯ. ಅದು ಎಷ್ಟರ ಮಟ್ಟಿಗೆ ಹೋಗ್ತದೋ ಬಿಡ್ತದೋ ಆ ವಿಚಾರ ಪ್ರತ್ಯೇಕ. ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆಗ ಭಗವತಿ ಸ್ವಲ್ಪ ನಾಚಿ ಈಗ ಅವರಿಗೆ ಹೇಳಲೇಬೇಕು ಅಂತ ಮನಸ್ಸಾಗುತ್ತೆ. ಯಾಕೆಂತಂದ್ರೆ ಅವಳು ಆ ಕಾಶಿನಲ್ಲಿ ಒಂದು ಸ್ನಾನಘಟ್ಟವನ್ನ ಕಟ್ಟಿಸಿ ಬಿಟ್ಟಿದ್ದಾಳೆ. ಸ್ನಾನಘಟ್ಟ ಅಂತಂದ್ರೆ ನದಿಗೆ ಮೆಟ್ಲುಗಳು, ಅಲ್ಲಿ ಇಳಿದು ಹೋಗಿ ಭಕ್ತಾದಿಗಳು ಸ್ನಾನ ಮಾಡಿ ಮೇಲೆ ಏರ್ಕೊಂಡು ಬರೋದಕ್ಕೆ ಅನುಕೂಲವಾಗಲಿ ಅಂತ. ಇದ್ರೆ ನದಿಯಲ್ಲಿ ಕೊಚ್ಕೊಂಡು ಹೋಗತಕ್ಕಂತಹ ಸಂದರ್ಭ. ಕಾಶಿಯ ಕ್ಷೇತ್ರದಲ್ಲಿ ಒಂದು ಸ್ನಾನಘಟ್ಟವನ್ನು ಕಟ್ಟಿಸುವಷ್ಟರ ಮಟ್ಟಿನ ಹಣ ಅವಳಲ್ಲಿ ಇತ್ತು ಅಂತ ಅರ್ಥ. ಅವಳು ಹೇಳ್ತಾಳು, ಅವಳು ಒಂದು ಸ್ನಾನಘಟ್ಟವನ್ನ ಮಾಡಿಸಿಕೊಟ್ಟಿದ್ದೇನೆ, ಅದರ ಮೇಲೆ ನನ್ನ ಹೆಸರು ಕೆತ್ತಿದೆ. ಸಂಕೋಚದಲ್ಲೇ ಹೇಳಿದ್ಲು, ಅಲ್ಲಿ ಇವಳ ಹೆಸರು ಕೆತ್ತಿದೆ. ಜನ ತಿಳ್ಕೊಳ್ತಾರೆ ಇವಳೊಬ್ಳು ಮಹಾದಾನಿ ಅಂತ, ಯಾರೋ ಪುಣ್ಯಾತ್ಮಳು ಅಂತ. ಎಷ್ಟೆಷ್ಟು ವಿಚಾರಗಳೆಲ್ಲ ಇಲ್ಲಿ ಅಡಗಿವೆ. ಶ್ರೀರಾಮಕೃಷ್ಣ ಅದು ಕೇಳ್ತಾರೆ, ನಿಜವಾಗಿಯೂ? ಅದಕ್ಕೆ ಅವಳು ಏನಂತಾರೆ, ಶ್ರೀಮತಿ ಭಗವತಿ ಅಂತ ನನ್ನ ಹೆಸರು ಕೂಡ ಬರೆದಿದೆ. ಶ್ರೀರಾಮಕೃಷ್ಣ ಸ್ವಲ್ಪ ನಕ್ಕು, ಸ್ವಲ್ಪ ನಕ್ಕು. ಭೇಷ್ ಭೇಷ್, ಈ ಭೇಷ ಏನರ್ಥ? ಆ ಸ್ವಲ್ಪ ನಕ್ಕದಕ್ಕೇನರ್ಥ? ಸ್ವಲ್ಪ ನಕ್ಕು ಭೇಷ್ ಅಂತ ಹೇಳಿದ್ದಕ್ಕೇನರ್ಥ? ಒಂದು ಸಣ್ಣ ಪ್ರೋತ್ಸಾಹ ಅಷ್ಟೆ, ಇನ್ನೇನು ವಿಶೇಷ ಇಲ್ಲ ಅದರಲ್ಲಿ. ಮಾಸ್ಟರ್ ಮಾಷೆಯ ಮುಂದುವರಿಸ್ತಾ ಬರೀತಾನೆ, ಭಗವತಿ ದಾಸಿಗೆ ಸ್ವಲ್ಪ ಧೈರ್ಯ ಬಂದು, ಅಂದ್ರೆ ಶ್ರೀರಾಮಕೃಷ್ಣ ಭೇಷ್ ಭೇಷ್ ಅಂತ ಹೇಳ್ಬಿಟ್ರಲ್ಲ, ಆದ್ರಿಂದ ಅವಳಿಗೆ ಸ್ವಲ್ಪ ಧೈರ್ಯ ಬಂದು ಪರಮಹಂಸರ ಪಾದ ಮುಟ್ಟಿ ಪ್ರಣಾಮ ಮಾಡಿದಳು. ಚೇಳು ಕುಟುಕಿದವರ ಹಾಗೆ ಪರಮಹಂಸರು ಎದ್ದು ನಿಂತು ಕೂಗಿ ಗೋವಿಂದ ಗೋವಿಂದ ಎಂಬುದಾಗಿ. ಅವರ ಕೊಠಡಿಯ ಒಂದು ಮೂಲೆಯಲ್ಲಿ ದೊಡ್ಡದೊಂದು ಗುರಾಣದ ತುಂಬ ಗಂಗಾಜಲ ತುಂಬಿರುತ್ತಿತ್ತು. ಯಾವಾಗಲೂ ಉಸಿರು ಸಿಕ್ಕಿಕೊಂಡವರ ಹಾಗೆ ಎದ್ದು ಅಲ್ಲಿಗೆ ಓಡಿ ಹೋಗಿ ಆ ದಾಸಿ ಮುಟ್ಟಿದ ಜಾಗವನ್ನ ಗಂಗೆಯ ನೀರಿನಿಂದ ತೊಳೆಯತೊಡಗಿದರು. ಭಕ್ತರು ವಿಸ್ಮಯಗೊಂಡು ಈ ದೃಶ್ಯವನ್ನು ನೋಡುತ್ತಿದ್ದಾರೆ. ಭಗವತಿ ದಾಸಿ ಸತ್ತವಳ ಹಾಗೆ ಕುಳಿತಿದ್ದಾಳೆ. ಇದೆಲ್ಲ ಭಾವಿಸಿ ನೋಡಬೇಕು ಅಂತ ನಾನು ಮಧ್ಯೆ ಮಧ್ಯೆ ಸುಮ್ಮನಿರೋದು. ಭಗವತಿ ದಾಸಿ ಸತ್ತವಳ ಹಾಗೆ ಕುಳಿತಿದ್ದಾಳೆ. ಅಯ್ಯೋ, ತಾನು ಮುಟ್ಟಿದ್ರಿಂದ ಪರಮಹಂಸರಿಗೆ ಆತರ ಆಯ್ತಲ್ಲ, ತೊಂದರೆ ಆಯ್ತಲ್ಲ, ಅದೆಲ್ಲ ಬಾಕಿ ಉಳಿದವರಿಗೆ ಗೊತ್ತಾಗುವಾಗ ಆಯ್ತಲ್ಲ. ಶ್ರೀರಾಮಕೃಷ್ಣರು ಕೂಡ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಭಾವಿಸ್ತಾ ಇದ್ದಾರೆ? ಮಾಸ್ಟರ್ ಮಾಷಿಯ ಬರೀತಾನೆ, ಶ್ರೀರಾಮಕೃಷ್ಣರು ಆಕೆಯನ್ನು ಸಮಾಧಾನ ಪಡಿಸಿ ಕರುಣೆಯಿಂದ ಹೇಳುತ್ತಿದ್ದಾರೆ, ನೀನು ಇನ್ನು ಮೇಲೆ ದೂರದಿಂದಲೇ ಪ್ರಣಾಮ ಮಾಡಿಬಿಡು, ನೀನು ಇನ್ನು ಮೇಲೆ ದೂರದಿಂದಲೇ ಪ್ರಣಾಮ ಮಾಡಿಬಿಡು. ಆಕೆಗೆ ಉಂಟಾದ ಮಾನಸಿಕ ವ್ಯಥೆಯನ್ನ ಗಮನಿಸಿದಂತಹ ಶ್ರೀರಾಮಕೃಷ್ಣರು ಅದನ್ನು ನಿರ್ಮೂಲಗೊಳಿಸಲು ತಾಯಿಯ ಹೃದಯದಿಂದ ಮಾತೃವಾತ್ಸಲ್ಯದಿಂದ ಆಕೆಗೆ ಹೇಳುತ್ತಿದ್ದಾರೆ, ಈಗ ಕೆಲವು ಹಾಡುಗಳನ್ನು ಕೇಳು. ಅವಳ ಮನಸ್ಸನ್ನು ಸಮಾಧಾನ ಪಡಿಸೋದಕ್ಕಾಗಿ ಅವಳಿಗಾಗಿ ಹಾಡು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಏನ್ ಹಾಡು ಹೇಳಿದ್ರು? ಭಾಗವತಿ ಬೃಂಗ ಕಾಳಿ ಪದ ನೀಲ ಕಮಲ ಮಧುಪಾನದ ಆಸೆಗೆ ಸಕಲ ವಿಷಯ ಕುಸುಮರಸವು ಎಷ್ಟಾದರೂ ತುಚ್ಛವೆಂದು ತಿಳಿ ತಿಂದು ಮನಸ್ಸಿಗೆ ಸಾಗುತ್ತಿವುದು ಚಿತ್ತ ಭೃಂಗ. ತಾಯ ಪಾದ ಕಮಲ ನೀಲ ಮಧು ಕುಡಿಯುವ ಭೃಂಗ ನೀಲ ತಾಯ ಪಾದ ಕಮಲ ನೀಲ ಮಧು ಕುಡಿಯುವ ಭೃಂಗ ನೀಲ ನೀಲದಲ್ಲಿ ನೀಲ ಸೇರಿ ನೀಲವಾದ ಪರಿಯನು ಕಂಡು ಬೆರಗುವಡುವನು ಸಾಗುತ್ತಿವುದು ಚಿತ್ತ ಭೃಂಗ. ಸುಖ ಬಂದರೆ ಹೀಗದೆ ನೋವಿನಲ್ಲಿ ಕೂಗದೆ ಸುಖ ಬಂದರೆ ಹೀಗದೆ ನೋವಿನಲ್ಲಿ ಕೂಗದೆ ಆನಂದ ಸಿಂಧುವಿನಲ್ಲಿ ನಿರುತ ತೇಲುತ್ತಿರುವನು ಭಕ್ತ ಕಮಲ ಕಾಂತನು ಸಾಗುತ್ತಿವುದು ಚಿತ್ತ ಭೃಂಗ ಕಾಳಿ ಪದ ನೀಲ ಕಮಲ ಮಧುಪಾನದ ಆಸೆಗೆ ಸಕಲ ವಿಷಯ ಕುಸುಮರಸವು ಎಷ್ಟಾದರೂ ತುಚ್ಛವೆಂದು ತಿಳಿ ತಿಂದು ಮನಸ್ಸಿಗೆ ತಿಳಿ ತಿಂದು ಮನಸ್ಸಿಗೆ ತಿಳಿ ತಿಂದು ಮನಸ್ಸಿಗೆ. ವಿಷಯ ರಸ, ಆಧ್ಯಾತ್ಮಿಕ ಆನಂದ ರಸ, ಆತ್ಮಾನಂದ ರಸ, ವಿಷಯಾನಂದ ರಸ, ಎರಡೂ ರಸವೇ. ಆದರೆ ವಿಷಯ ರಸ ಅಂತ ಹೇಳ್ತಕ್ಕಂಥದ್ದು ಎಷ್ಟಾದರೂ ತುಚ್ಛ, ಕೊನೆಗೊಂದು ದಿನ ಮುಗಿದು ಹೋಗ್ತಕ್ಕಂಥದ್ದು, ನಮ್ಮ ಜೀವನದ ರಸವನ್ನೇ ಹಿಂಡಿ ಹಾಕುವಂಥದ್ದು. ಆ ರಸವನ್ನು ಹೀರುದಕ್ಕೆ ಹೋಗಿ ನಮ್ಮ ಜೀವನ ರಸ ಅಂತ ಹೇಳ್ತಕ್ಕಂಥದ್ದೇ ಒಣಗಿ ಹೋಗಿಬಿಡ್ತದೆ. ನಾವು ಆ ರಸವನ್ನು ಹೀರ್ತೇವೋ, ನಮ್ಮ ರಸವನ್ನು ಅದು ಹೀರ್ತದೋ ಹೇಳೋದಕ್ಕಾಗೋದಿಲ್ಲ. ನಾವು ಭೋಗಿಸಲಿಲ್ಲ, ಭೋಗವೇ ನಮ್ಮನ್ನು ಭೋಗಿಸಿತು ಅಂತ ಭರ್ತೃಹರಿ ತನ್ನ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ. ಅನ್ನವನ್ನು ನಾವು ಊಟ ಮಾಡಲಿಲ್ಲ, ಅನ್ನವೇ ನಮ್ಮನ್ನು ಉಂಡಿತು ಅಂತ ಹೇಳ್ತಾನೆ. ಈ ಲೌಕಿಕವಾದ ಯಾವುದೇ ಭೋಗವನ್ನು ನಾವು ಮನಸೋ ಇಚ್ಛೆ ಅನುಭವಿಸಿ ತೃಪ್ತಿ ಪಡ್ತೇವೆ ಅಂತ ಹೊರಟ್ರೆ ಕೊನೆಗೂ ನಿರಾಶೆ. ಯಾಕೆ? ಅದು ತುಚ್ಛ, ಕ್ಷಣಿಕ. ಅದು ಕೇವಲ ಕ್ಷಣಿಕ ಅನ್ನುವ ಕಾರಣದಿಂದ ತುಚ್ಛ, ಇನ್ಯಾವ ಕಾರಣದಿಂದಲೂ ತುಚ್ಛ ಅಲ್ಲ. ಅದು ಕೂಡ ಬೃಹತ್ ಭೋಗ, ಪರಮಾತ್ಮನ ಭೋಗ. ಅದು ಲೌಕಿಕ ಭೋಗ ಅಂತ ಹೇಳ್ತಕ್ಕಂಥದ್ದೇನು ಸಾಮಾನ್ಯ ಅಲ್ಲ. ಜಗತ್ತಿನ ಜನರೆಲ್ಲರೂ ಕೂಡ ಅದರ ಪಾಶದಿಂದ ಸೆಳೆಯಲ್ಪಟ್ಟಿದ್ದಾರೆ ಅಂದ ಮೇಲೆ ಅದನ್ನು ನಾವು ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಅದು ತುಚ್ಛ ಅಂತ ಯಾವಾಗ ತಿಳಿತದೆ? ಕೊನೆಯಲ್ಲಿ ತಿಳಿತದೆ, ಪರಿಣಾಮದಲ್ಲಿ ತಿಳಿತದೆ, ಪರಿಣಾಮದಲ್ಲಿ. ಅದು ತಿಳಿ ತಿಂದು ಮನಸ್ಸಿಗೆ, ತಿಳಿ ತಿಂದು ಮನಸ್ಸಿಗೆ ಆ ಭಗವತಿ ದಾಸಿಗೆ ಈಗಲಾದರೂ ತಿಳಿಯಿತಾ ಅಂತ ಆ ಜೀವಕ್ಕೆ ಆ ಸಂಸ್ಕಾರವನ್ನು ಮಾಡಿಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಈ ಒಂದು ವಿಷಯ ರಸವನ್ನು ಬಿಟ್ಟು ಆತ್ಮರಸವನ್ನು ಅನುಭವಿಸೋದು ಎಲ್ಲಿ, ಹೇಗೆ ಅನುಭವಿಸ್ಬೇಕು? ಹೊರಗಡೆ ಹೋಗತಕ್ಕಂತಹ ಮನಸ್ಸನ್ನು ಒಳಗಡೆ ಕಳಿಸಬೇಕು ಅಂತ ಶ್ರೀರಾಮಕೃಷ್ಣ ಇನ್ನೊಂದು ಹಾಡನ್ನು ಹೇಳ್ತಾರೆ. ನಿನ್ನೊಳಗೆ ನೀನಿರು ಓ ಮನಸ್ಸೆ, ಅಪನಾತೆ ಅಪನಿ ಥೇಕೋ ಮೌನ್, ಜೇವೋ ನಾಕೋ ಕಾರೋ ಘೋರೆ. ಇತರರ ಮನೆಗೆ ಹೋಗಬೇಡ, ಅಲ್ಲಿ ಇಲ್ಲಿ ಹೋಗಬೇಡ. ಜಾ ಚಾಬಿ ತಾ ಬೋಷೆ ಬೋಷೆ ಭಾಬಿ, ನಿನಗೇನು ಬೇಕೋ ಅದನ್ನು ಕುಳಿತಲ್ಲೇ ಪಡಿಬಹುದು. ಖೋಜೆ ನಿಜ ಅಂತಃಪುರೆ, ನಿನ್ನ ಅಂತಃಪುರದಲ್ಲಿ ಅಗದು ನೋಡಿದರೆ, ಹುಡುಕಿ ನೋಡಿದರೆ ಸಿಗ್ತದೆ. ಅಂತಃಪುರ ಹೃದಯ, ಹೃದಯದೊಳಗಡೆ ಇದೆ ಆ ನಿಜವಾದ ಆನಂದ ಅಂತ ಹೇಳ್ತಕ್ಕಂಥದ್ದು. ಆದ್ರಿಂದ ಅಲ್ಲಿ ಇಲ್ಲಿ ಹೋಗಬೇಡ, ನಿನ್ನ ಒಳಗಡೆಯೇ ಹೋಗು. ಪರಂ ಧನ್ ಏ ಪರುಷಮಣಿ, ಒಳಗಡೆ ಇರತಕ್ಕಂತಹ ಈ ಸಂಪತ್ತೇನಿದೆಯೋ ಸ್ಪರ್ಶಮಣಿ, ಅದು ಅತ್ಯಂತ ಅದ್ಭುತವಾದಂತಹ ಸಂಪತ್ತು. ಜಾಚಾಬಿ ತಾ ದೀತೆ ಪಾಬಿ, ಈ ಹೃದಯದಲ್ಲಿ ಇರತಕ್ಕಂತಹ ಚಿಂತಾಮಣಿ ಅಂತ ಹೇಳ್ತಕ್ಕಂಥದ್ದು, ಪರಶಮಣಿ ಸ್ಪರ್ಶಮಣಿ ಅಂತ ಹೇಳ್ತಕ್ಕಂಥದ್ದು, ನೀವು ಯಾವುದನ್ನು ಕೇಳಿದರೆ ಅದನ್ನು ಕೊಡ್ತಕ್ಕಂತಹ ಸಾಮರ್ಥ್ಯವುಳ್ಳದ್ದು. ಜಾ ಚಾಬಿ ತಾ ದೀತೆ ಪಾಬಿ, ಜಾ ಯಾವುದನ್ನು ಚಾಬಿ ಬಯಸುವೆಯೋ ತಾ ಅದನ್ನು ದೀತೆ ಕೊಡಲು ಪಾಬಿ ಸಾಧ್ಯ. ಕೋತೋ ಮಣಿ ಪೊಡೆ ಆಚೆ, ಎಷ್ಟು ಅಪರೂಪದ ರತ್ನಗಳು ಚದುರ್ಕೊಂಡು ಬಿದ್ದಿವೆ. ಚಿಂತಾಮಣಿಯರನ್ನಾಚೆ ದುಯಾರಿ, ನಿನ್ನ ಬಾಗಿಲ ಬಳಿಯಲ್ಲಿ ಎಂತೆಂಥ ಅದ್ಭುತವಾದಂತಹ ರತ್ನಗಳು ಬಿದ್ದುಕೊಂಡಿವೆ, ಅವುಗಳನ್ನೆಲ್ಲ ನೀನು ತಗೊಳ್ಬಹುದು, ಆದರೆ ಒಳಗಡೆ ಹೋಗಬೇಕು ಅಷ್ಟೇನೆ. ಅಪನಾತಿ ಅಪನಿ ಥೇಕೋ ಮೌನ್, ಜೀವೋ ನಾಕೋ ಕಾರೋ ಘೋರೆ. ಅಪನಾತಿ ಅಪನಿ ಥೇಕೋ ಮೌನ್, ಜೀವೋ ನಾಕೋ ಕಾರೋ ಘೋರೆ. ಅಪನಾತಿ ಅಪನಿ ಥೇಕೋ ಮೌನ್, ಜೀವೋ ನಾಕೋ ಕಾರೋ ಘೋರೆ. ಜಾ ಚಾಬಿ ತಾ ಬೋಷೆ ಪಾಬಿ, ಜಾ ಚಾಬಿ ತಾ ಬೋಷೆ ಪಾಬಿ, ಖೋಜೆ ನಿಜ ಅಂತಃಪುರೆ, ಖೋಜೆ ನಿಜ ಅಂತಃಪುರೆ. ಅಪನಾತಿ ಅಪನಿ ಥೇಕೋ ಮೌನ್, ಜೀವೋ ನಾಕೋ ಕಾರೋ ಘೋರೆ. ಕತ ಮಣಿ ಪಡೆ ಆಚೆ, ಕತ ಮಣಿ ಪಡೆ ಆಚೆ, ಚಿಂತಾಮಣಿ ನಾಚ ದುಯಾರಿ. ಕತ ಮಣಿ ಪಡೆ ಆಚೆ, ಕತ ಮಣಿ ಪಡೆ ಆಚೆ, ಚಿಂತಾಮಣಿ ನಾಚ ದುಯಾರಿ. ಅಪನಾತಿ ಅಪನಿ ಥೇಕೋ ಮೌನ್, ಜೀವೋ ನಾಕೋ ಕಾರೋ ಘೋರೆ. ಪರಂ ಧನೆ ಪರಶಮನಿ, ಪರಂ ಧನೆ ಪರಶಮನಿ, ಜಾ ಚಾಬಿ ತದಿತೆ ಪರೆ, ಜಾ ಚಾಬಿ ತದಿತೆ ಪರೆ. ಅಪನಾತಿ ಅಪನಿ ಥೇಕೋ ಮೌನ್, ಜೀವೋ ನಾಕೋ ಕಾರೋ ಘೋರೆ. ಅಪನಾತಿ ಅಪನಿ ಥೇಕೋ ಮೌನ್, ಜೀವೋ ನಾಕೋ, ಜೀವೋ ನಾಕೋ, ಜೀವೋ ನಾಕೋ ಕಾರೋ ಘೋರೆ. ಎಲ್ಲಿಗೂ ಹೋಗಬೇಕಾಗಿಲ್ಲ, ಒಳಗಡೆನೇ ಪಡೆದುಕೊಳ್ಬಹುದು. ಸ್ವಯಂ ಶ್ರೀರಾಮಕೃಷ್ಣರು ಆ ದಕ್ಷಿಣೇಶ್ವರದ ಒಂದು ನಾಲ್ಕು ಗೋಡೆಯ ಕೋಣೆಯೊಳಗೆ ವರ್ಷಗಟ್ಟಲೆ ಕುಳಿತರು, ಅಲ್ಲೇ ಕುಳಿತರು. ಬೇಕು ಬೇಕಾದನ್ನು ಪಡೆದರು, ಆನಂದವನ್ನು ಪಡೆದರು, ಆನಂದವಾಗಿ ಉಳಿದ್ರು. ಇವತ್ತು ಆ ನಾಲ್ಕು ಗೋಡೆಯ ಒಳಗೆ ಅತ್ಯಂತ ಶಾಂತವಾಗಿ ಯಾರಿಗೂ ಗೊತ್ತಿರದಂತೆ ಕುಳಿತಂತಹ ಶ್ರೀರಾಮಕೃಷ್ಣ ಇವತ್ತು ಜಗದ್ವಿಖ್ಯಾತರಾಗಿಬಿಟ್ಟಿದ್ದಾರೆ. ಹೇಗದು? ನಾವು ಪ್ರಸಿದ್ಧರಾಗಬೇಕು, ಪ್ರಸಿದ್ಧರಾಗಬೇಕು. ದೂರೂರಿಗೆ ಹೋಗಿ ಮುಖಮುಖ ತೋರಿಸಿ ಮೂಗು ಮರುಕೊಂಡು ಬಂದ್ಬಿಡ್ತೀವಿ. ಹೋದಲ್ಲಿ ಅಪಮಾನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅಂತರಂಗದಲ್ಲಿ ಯೋಗ್ಯತೆಯನ್ನು ಬೆಳೆಸ್ಕೊಳ್ಳದೆ ಹೋಯಿತು ಅಂತಂದ್ರೆ ಯಾವ ಊರಿಗೆ ಹೋದರೂ ಕೂಡ ಏನೂ ಆಗೋದಿಲ್ಲ. ಅಂತರಂಗದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳದೆ ನಿನ್ನ ಯೋಗ್ಯತೆಯನ್ನು ಬೆಳೆಸ್ಕೊ ಆಧ್ಯಾತ್ಮಿಕ ಯೋಗ್ಯತೆಯನ್ನು ಬೆಳೆಸ್ಕೊಳ್ಳದೆ ಇತ್ತು ಅಂತಂದ್ರೆ ಯಾವ ತೀರ್ಥಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿರ್ತಕ್ಕಂತಹ ಆರಾಧ್ಯ ದೇವತೆ, ಆ ಸ್ಥಳ ದೇವತೆ ನಮ್ಮ ಹತ್ರ ಮಾತೇ ಆಡೋದಿಲ್ಲ. ಹಣ್ಣುಕಾಯಿ ನೈವೇದ್ಯ ಮಾಡಿ ಆ ಪ್ರಸಾದನ ವಾಪಸ್ ತಂದು ನಾವು ತಿನ್ಬಹುದು, ಆ ವಿಚಾರ ಬೇರೆ. ಶ್ರೀರಾಮಕೃಷ್ಣ ಅತ್ಯಂತ ಉಜ್ವಲವಾದಂತಹ ಉದಾಹರಣೆ. ನಮ್ಮ ಪಾಡಿಗೆ ನಾವಿದ್ದು ಕೂಡ ನಾವು ಆನಂದವಾಗಿದ್ದು ಇತರರನ್ನು ಆನಂದಗೊಳಿಸಬಹುದು ಶ್ರೀರಾಮಕೃಷ್ಣಿಂದ. ಇವತ್ತು ಎಷ್ಟೊಂದು ಜನ ಆನಂದವನ್ನು ಪಡ್ತಾ ಇದ್ದಾರೆ. ಅವರು ಶರೀರ ಬಿಟ್ಟು ಇಷ್ಟು ವರ್ಷ ಆದರೂ ಕೂಡ ಆನಂದವನ್ನು ಪಡ್ತಾ ಇದ್ದಾರೆ. ಅವರು ಆಡಿದಂತಹ ಮಾತನ್ನು, ಆಡಿದಂತಹ ಹಾಡನ್ನು, ನಡೆದಂತಹ ರೀತಿಯನ್ನು ಗಮನಿಸಿ ಅಯ್ಯೋ ಪ್ರತಿಯೊಂದು ಎಷ್ಟೊಂದು ಅದ್ಭುತವಾಗಿದೆಯಲ್ಲ ಅಂತ ಆ ಒಂದು ಜೀವನವನ್ನು ಪರಿಭಾವಿಸುವುದರ ಮೂಲಕವೇ ನಾವು ಆನಂದವನ್ನು ಅನುಭವಿಸ್ತಾ ಇದ್ದೇವೆ. ಆ ಬಗೆಯ ಭವ್ಯವಾದಂತಹ ಜೀವನವನ್ನು ನಮ್ಮ ಪಾಡಿಗೆ ನಾವು ರೂಪಿಸಿಕೊಳ್ಳಬೇಕು ಬೆಳೆಸಿಕೊಳ್ಳಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನೇ ಸಂಗ್ರಹಿಸಿ ಹಾ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಕ್ಕಂಥ ಪ್ರಜ್ಞೆಯಿಂದ ಕುಳಿತರಲ್ಲೇ ಬೆಳಗಬೇಕು. ನಾವು ಎಲ್ಲಿದ್ದೇವೋ ಅಲ್ಲೇ ಬೆಳಗಬೇಕು, ಜ್ಯೋತಿ ರೂಪವಾಗಿ ಬೆಳಗಬೇಕು. ಒಂದು ಜ್ಯೋತಿ ಅಂತ ಹೇಳ್ತಕ್ಕಂಥದ್ದು, ಉರಿಯತಕ್ಕಂಥ ಜ್ಯೋತಿ ಅಂತ ಹೇಳ್ತಕ್ಕಂಥದ್ದು ಮನೆ ಮನೆಗೂ ಹೋಗಿ ಬೆಳಗೋದಿಲ್ಲ. ಅದು ಇರು ಎಲ್ಲ ಇದ್ರೂ ಅಲ್ಲೇ ಬೆಳಗ್ತಾ ಇರ್ತದೆ. ಬೆಳಕು ಬೇಕಾದವರು ಅಲ್ಲಿಗೆ ಬಂದು ಆ ಬೆಳಕನ್ನು ಪಡೀತಾರೆ. ಆದ್ರಿಂದ ನಿನ್ನೊಳಗೆ ನೀನಿರು ಮನೆಯವೇ, ನಿನ್ನ ಒಳಗಡೆ ಇರತಕ್ಕಂಥ ಆ ಸಂಪತ್ತನ್ನು ಸವಿ, ಆತ್ಮಾನಂದ ಅಂತ ಹೇಳ್ತಕ್ಕಂಥ ಅದನ್ನು ಸವಿ, ಭಾವಿಸಬೇಕು. ಒಳಗೆ ಪ್ರಯಾಣ ಮಾಡಬೇಕು, ಮನಸ್ಸನ್ನು ಒಳಗಡೆ ಕಳಿಸ್ತಾ ಇರಬೇಕು. ಅದು ಮತ್ತೆ ಮತ್ತೆ ಹೊರಗಡೆ ಓಡೋದಕ್ಕೆ ಇಷ್ಟಪಡ್ತದೆ. ಅಲ್ಲಿ ಹೋಗೋಣ, ಅದನ್ನು ನೋಡ್ಕೊಂಡು ಬರೋಣ, ಇದನ್ನು ನೋಡ್ಕೊಂಡು ಬರೋಣ ಅಂತ ನಮ್ಮನ್ನು ಕೂತ್ಕೊಳ್ಳೋದು ಬಿಡದೇ ಇಲ್ಲ. ಅದು ಹೇಳಿದಾರಲ್ಲ ಶ್ರೀರಾಮಕೃಷ್ಣ, ಒಳಗಡೆ ಹೋಗಬೇಕು ಅಂತ ಒಳಗಡೆ ಹೋಗೋಣ ಅಂತ ಕೂತ್ಕೊಂಡ್ರೆ 5 ನಿಮಿಷಕ್ಕಾಗಲೇ ಯಾವುದೋ ನೆನಪಾಯ್ತು ಒಂದು ಕಾರ್ಯ, ಅದೊಂದು ಆಗಲೇ ಇಲ್ವಲ್ಲ, ಅದ್ರ ಮಾಡಿ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಅಲ್ಲಿ ಓಡಿ ಆಯ್ತು ಮನುಷ್ಯ. ಏನೀಗ ತಾನೇ ಇಲ್ಲಿ ಕೂತಿದ್ರಲ್ಲ ಧ್ಯಾನಕ್ಕೆ ಅಂತ, ಈಗ ತಾನೇ ಇಲ್ಲಿ ಇಲ್ಲ, ಇದೊಂದು ಮಾಡಿ ಮುಗಿಸ್ಬಿಟ್ಟು ಹೋಗ್ತೇನೆ, ಕೆಲಸ ಮುಗಿಯೋದೇ ಇಲ್ಲ, ಅವನು ಕೂತ್ಕೊಳ್ಳೋದೇ ಇಲ್ಲ. ಆದ್ರಿಂದ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳಲಾಗಿದೆ. ಹೊರಗಡೆ ಅಲೆ ಅಲೆಯಾಗಿ ಹರಿದು ಹೋಗ್ತಕ್ಕಂಥ ಮನಸ್ಸನ್ನ ಒಳಮುಖವಾಗಿ ಹರಿಸಿ ಏಕಾಗ್ರಗೊಳಿಸ್ತಕ್ಕಂಥದ್ದು ಯೋಗ. ಪತಂಜಲಿಗಳು ಹೇಳ್ತಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಒಳಗಡೆ ನೀನಿರುವಂತ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಆವತ್ತಿನ ದಿನದ ಕಾರ್ಯಕ್ರಮ ಅಷ್ಟಕ್ಕೆ ಮುಗಿಯಿತು. ಈಗ ಮಾಸ್ಟರ್ ಮಾಸಿಯ ಜೂನಿನ 5ನೇ ತಾರೀಕು 1883 ಜ್ಯೇಷ್ಠ ಅಮಾವಾಸ್ಯ ಮಂಗಳವಾರ ಅವತ್ತಿನ ವಿಚಾರ ಬರೀತಾ ಇದ್ದಾನೆ. ದಕ್ಷಿಣೇಶ್ವರ ದೇವಾಲಯದಲ್ಲಿ ರಾಖಾಲ ಮತ್ತು ಹಾಜರ ಪರಮಹಂಸರೊಡನೆಯೇ ಇದ್ದಾರೆ. ಮಾಸ್ಟರ್ ಮಹಾಶಯ ಕೂಡ ಕಳೆದ ಭಾನುವಾರದಿಂದ ಇಲ್ಲೇ ಇದ್ದಾನೆ. ಇದು ಬಿಡಿ ದಿನವಾದ್ದರಿಂದ ಎಲ್ಲೋ ಕೆಲವು ಮಂದಿ ಭಕ್ತರು ಬಂದಿದ್ದಾರೆ. ಸಾಮಾನ್ಯವಾಗಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಜನ ಹೆಚ್ಚಾಗಿ ಬರುತ್ತಾರೆ. ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ತಮ್ಮ ಪ್ರೇಮೋನ್ಮಾದ ಅವಸ್ಥೆಯ ಸಂಬಂಧವಾಗಿ ಇಂದು ಹೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣ ಮಾಸ್ಟರ್ಗೆ ಹೇಳುತ್ತಿದ್ದಾರೆ, ಏನೇನು ಅವಸ್ಥೆ ಬಂದು ಹೋದವು ನನಗೆ, ಆಗ ನಾನು ಇಲ್ಲಿ ಊಟ ಮಾಡುತ್ತಿರಲಿಲ್ಲ, ವರಾಹನಗರದಲ್ಲೋ ದಕ್ಷಿಣೇಶ್ವರದಲ್ಲೋ ಎಡೇದೇರ್ ಗ್ರಾಮದಲ್ಲೋ ಯಾರಾದರೂ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಝಾಂಡ ಹಾಕ್ತಿದ್ದೆ. ಹಾಗೆ ಹೋದಾಗಲೆಲ್ಲ ಸಾಮಾನ್ಯವಾಗಿ ಅದು ಅವೇಳಿಯೇ ಆಗಿರುತ್ತಿತ್ತು. ಮನೆಯ ಒಳಕ್ಕೆ ಹೋಗಿ ಒಂದು ಮಾತು ಆಡದೆ ಸುಮ್ಮನೆ ಕುಳಿತಿರುತ್ತಿದ್ದೆ. ಮನೆಯವರೇನಾದರೂ ನಾನೇಕೆ ಬಂದಿದ್ದೇನೆ ಎಂದು ಕೇಳಿದರೆ ಹೇಳಿಬಿಡುತ್ತಿದ್ದೆ, ಊಟ ಬೇಕು ಅಂತ. ಇನ್ನೇನೂ ಮಾತನಾಡುತ್ತಿರಲಿಲ್ಲ. ಒಂದೊಂದು ದಿನ ಆಲಂ ಬಜಾರ್ನ ರಾಮಜಟೋಪಾಧ್ಯಾಯನ ಮನೆಗೆ ಹೋಗುತ್ತಿದ್ದೆ, ಇನ್ನು ಕೆಲವು ದಿನ ದಕ್ಷಿಣೇಶ್ವರದ ಚೌಧರಿಯ ಮನೆಗೆ ಹೋಗುತ್ತಿದ್ದೆ. ಆದರೆ ಚೌಧರಿಯ ಮನೆಯ ಊಟ ನನಗೆ ರುಚಿಸುತ್ತಿರಲಿಲ್ಲ. ಶ್ರೀರಾಮಕೃಷ್ಣಿಗೆ ಬಂದಂತಹ ಮಾನಸಿಕ ಅವಸ್ಥೆಯ ಕುರಿತಾಗಿ ಹೇಳ್ತಾ ಇದ್ದಾರೆ. ಸಾಧನಾ ಕಾಲದಲ್ಲಿ ಬಂದಂತಹ ಮಾನಸಿಕ ಅವಸ್ಥೆ, ಒಬ್ಬೊಬ್ಬರು ಮನೆಗೆ ಎದ್ಕೊಂಡು ಹೊರಟೋಗ್ಬಿಡ್ತಿದ್ರಂತೆ. ಅದು ಬ್ರಾಹ್ಮಣರ ಮನೆಗೆ ಹೋಗ್ತಿದ್ರಂತೆ. ಹೋಗಿ ಒಳಗಡೆ ಹೋಗಿ ಒಂದು ಜಂಡ ಹಾಕ್ಬೇಕು, ಒಂದು ಕಡೆ ಕೂತ್ ಬಿಡ್ತಿದ್ರೆ, ಸುಮ್ಮನೆ ಕೂತ್ ಬಿಡ್ತಿದ್ರಂತೆ. ಯಾರಾದ್ರೆ ಕೇಳಿದ್ರೆ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಿದ್ರಂತೆ, ಊಟ ಬೇಕು ಅಂತ. ಅಂದ್ರೆ ಏನು ಹೇಳಿದಾಗಾಯ್ತು, ಆ ಮನುಷ್ಯ ಏನು ಬಂದ್ರಿ ಅಂತ ಕೇಳಬೇಕಾದ್ರೆ ಅಪರಿಚಿತ ಅಂತ ಹೇಳಿದಾಗಾಯ್ತು ಅಲ್ಲಿಗೆ. ಅಪರಿಚಿತನ ಮನೆಗೆ ಹೋಗಿ ನುಗ್ಗುತ್ತಾ ಇದ್ರಿ ಇವರು. ಇದೆಲ್ಲ ಏನ್ ತೋರಿಸ್ತದೆ, ಮನಸ್ಸಿನ ಒಂದು ವಿಚಿತ್ರವಾದಂತಹ ಭಾವ. ತಾನೇನೂ ಅಲ್ಲ, ಅಕಿಂಚನ, ಭಗವಂತ ಏನಾದರೂ ಕೊಟ್ಟರೆ ಉಂಟು, ಕೊಡದಿದ್ರೆ ಇಲ್ಲ. ಆಧ್ಯಾತ್ಮಿಕವಾಗಿ ದೀನತೆಯನ್ನು ತನ್ನ ಮೇಲೆ ತಾನೇ ಹೇರಿಕೊಳ್ಳೋದು. ಯೇಸುಕ್ರಿಸ್ತ ಒಂದು ಮಾತು ಹೇಳ್ತಾನೆ, ಯಾರು ಅತ್ಯಂತ ನಮ್ರರೋ ಅವರೇನು ಹೆದರಬೇಕಾಗಿಲ್ಲ, ಭಗವಂತ ಅವರನ್ನು ಸಮಾಧಾನ ಮಾಡ್ತಾನೆ. ಯಾರು ಅತ್ಯಂತ ದುಃಖಿಗಳೋ ಅವರೇನು ಹೆದರಬೇಕಾಗಿಲ್ಲ, ಭಗವಂತನೇ ನೇರವಾಗಿ ಅವ್ರಿಗೆ ಸಮಾಧಾನ ಮಾಡ್ತಾನೆ. ಒಂದು ಪುಟ್ಟ ಹುಡುಗಿ, ಸುಮಾರು 5-6 ಕ್ಲಾಸಿನ ಹುಡುಗಿ ಒಂದು ಇಂಗ್ಲಿಷ್ನಲ್ಲಿ ಕಾಗದ ಬರೆದಿತ್ತು. ಅವಳಿಗೆ ಏನಾಗಿದೆ, ಅವಳ ತಂದೆ ತಾಯಿ ಇಬ್ಬರೂ ಮದ್ರಾಸಿಗೆ ಹೋಗಿದ್ರಂತೆ. ಇವಳು ಬೇಜಾರು ಪಟ್ಕೊಂಡಿದ್ದಾಳೆ, ಇವಳನ್ನು ಕರ್ಕೊಂಡು ಹೋಗಲಿಲ್ಲ. ಒಂದು ದಿವಸ ತಂದೆ ತಾಯಿ ಯಾರೂ ಇಲ್ಲ, ನಾನೊಬ್ಬಳೇ ಇದ್ದೇನೆ ಅಂತ ಬೇಜಾರದಿಂದ ಕುಳಿತುಕೊಂಡಿದ್ಲಂತೆ, ಚಿಂತೆ ಮಾಡ್ತಾ. ಆಗ ಶ್ರೀರಾಮಕೃಷ್ಣ ಬಂದ್ರಂತೆ, ಹೇಳಿದ್ರಂತೆ, ಯಾಕೆ ಬೇಜಾರು ಮಾಡ್ಕೊಂಡಿದ್ದಿ, ತಾಯಿ ತಂದೆ ಇಲ್ಲ ಅಂತಲ, ಏನೇ ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ ನಿನ್ನ. ಈ ತರಹ ನನಗೆ ದರ್ಶನ ಕೊಟ್ಟರು ಸ್ವಾಮೀಜಿ ಅಂತ ಅವಳ ಬಾಲಭಾಷೆಯಲ್ಲಿ ಬರ್ಕೊಂಡಿದ್ದಾಳೆ. ಹಾಗೆ ನಿನ್ನೆ 2-3 ಸಲ ಅವಳಿಗೆ ಆ ಬಗೆಯ ಅನುಭವ ಆಗಿದೆ. ಅವಳು ಕಂಗಾಲಾಗಿದ್ದಾಳೆ, ನಮ್ರಳಾಗಿದ್ದಾಳೆ, ಒಳ್ಳೆ ಹುಡುಗಿ. ಆಮೇಲೆ ಅವಳು ನನ್ನನ್ನು ನೋಡೋದಕ್ಕೆ ಬಂದ್ಲು, ನೋಡ್ತೇನೆ, ಅತ್ಯಂತ ಮುಗ್ಧ ಸ್ವಭಾವ, ಅತ್ಯಂತ ಸರಳ ಸ್ವಭಾವ ಮುಖದಲ್ಲಿ ಅದು ಎದ್ದು ಕಾಣ್ತಾ ಇದೆ. ಯಾವುದೇ ಬಗೆಯ ಲೆಕ್ಕಾಚಾರ ಅಂತ ಹೇಳ್ತಕ್ಕಂಥದ್ದು, ಪ್ರಾಪಂಚಿಕತೆ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಮಕ್ಕಳ ಮುಖದಲ್ಲಿ ಇಲ್ಲದಿದ್ರು ಕೂಡ ಒಂದು ಸ್ವಲ್ಪ ಇರುತ್ತೆ ಬೀಜ. ಅದು ಮುಂದೇನಾಗುತ್ತೋ ಅದೀಗ ಕಾಣುತ್ತದೆ. ಆದರೆ ಇವಳಲ್ಲಿ ಆ ಬಗೆಯ ಸರಳತೆ, ಆ ಬಗೆಯ ದೀನತೆ, ಭಗವಂತರಿಂದಲೇ ನೇರವಾಗಿ ಸಮಾಧಾನ. ಇದನ್ನು ನಾವು ಅಭ್ಯಾಸ ಮಾಡಬೇಕು ಸಾಧನಾ ಕಾಲದಲ್ಲಿ. ಅದಕ್ಕೆ ಶ್ರೀರಾಮಕೃಷ್ಣರು ಕೂಡ ತಮ್ಮ ಸಾಧನಾ ಕಾಲದಲ್ಲಿ ಅದನ್ನು ಅಭ್ಯಾಸ ಮಾಡ್ತಾ ಇದ್ರು. ಹಾಗೆ ಆ ರೀತಿಯಲ್ಲಿ ಹೋಗ್ತಾ ಇದ್ರು, ಯಾರೂ ಇಲ್ಲ, ನನಗೆ ಬಂದು ಕೂತಿದ್ದೇನೆ, ಹೊಡೆದು ಓಡಿಸಿದ್ರು ಸರಿಯೇ, ಒಂದು ಮೊಟ್ಟೆ ಹಾಕಿದ್ರು ಸರಿಯೇ. ಎಂಥ ಸ್ಥಿತಿ ಅದು, ದೇವರು ಒಲಿಯಲೇಬೇಕು. ಇದೆಲ್ಲ ಮಾನಸಿಕ ಸ್ಥಿತಿ. ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣ, ಒಂದು ದಿನ ನನ್ನನ್ನ ದೇವೇಂದ್ರನಾಥ ಠಾಕೂರ್ನ ಮನೆಗೆ ಕರೆದುಕೊಂಡು ಹೋಗುವಂತೆ ಮಥುರಾ ಬಾಬನನ್ನು ಪಟ್ಟಾಗಿ ಹಿಡಿದೆ. ಆತನಿಗೆ ಹೇಳಿದೆ, ದೇವೇಂದ್ರ ಭಗವದ್ ಭಕ್ತ, ಆತನನ್ನು ನೋಡ್ಬೇಕು ನಾನು ಅಂತ ಅನಿಸ್ತಾ ಇದೆ, ಕರ್ಕೊಂಡು ಹೋಗು ಅಂತ. ಕರೆದುಕೊಂಡು ಹೋಗ್ತೀಯಾ ನನ್ನನ್ನ ಅಂತ ಕೇಳಿದೆ. ಮಥುರಾ ಬಾಬಿಗೆ ತನ್ನ ದೊಡ್ಡದಕ್ಕೆ ಅಭಿಮಾನ ಬಹಳ. ಆತ ಆಹ್ವಾನವಿಲ್ಲದೆ ಇತರರ ಮನೆಗೆ ಹೋಗುವ ಬಗೆ ಹೇಗೆ? ಮೊದಲು ಸ್ವಲ್ಪ ಹಿಂಜರಿದ, ಬಳಿಕ ಹೇಳಿದ, ನಾನು ಅವನು ಒಂದೇ ಕ್ಲಾಸಲ್ಲಿ ಓದ್ದವರು, ಆದ್ರಿಂದ ಹೊರಡಿ, ಕರೆದುಕೊಂಡು ಹೋಗ್ತೇನೆ ಅಂತ. ಒಂದು ದಿನ ಯಾರೋ ನನ್ನ ಕಿವಿಗೆ ಹಾಕಿದರು, ಬಾಗ್ ಬಜಾರ್ನ ಸೇತುವೆ ಹತ್ರ ದೀನ ಮುಖ್ಯೋಪಾಧ್ಯಾಯ ಎಂಬ ಹೆಸರಿನ ಒಬ್ಬ ಭಕ್ತ ವಾಸವಾಗಿದ್ದಾನೆ ಅಂತ. ನನ್ನನ್ನ ಅಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಮತ್ತೆ ಮುತ್ತುರಾಬಾಬುವನ್ನ ಹಿಡಿದೆ. ಮುತ್ತುರಾಬಾಬು ವಿಧಿ ಇಲ್ಲದೆ ನನ್ನಲ್ಲಿ ಕರೆದುಕೊಂಡು ಹೋದ. ಆತನ ಮನೆ ಬಹಳ ಪುಟ್ಟದು, ದೊಡ್ಡದೊಂದು ಗಾಡಿ ಮಾಡಿಕೊಂಡು ಒಬ್ಬ ದೊಡ್ಡ ಮನುಷ್ಯ ಅವರ ಮನೆಗೆ ಬಂದಿರೋದನ್ನು ನೋಡಿ ಅವರು ಕೂಡ ದಿಗ್ಭ್ರಮೆ ಹಿಡಿದವರಾಗಿ ತೋರಿ ಬಂದರು. ನಮಗೂ ಕೂಡ ಮುಖ ಸ್ವಲ್ಪ ಸಣ್ಣಗಾಯಿತು. ಸಾಲದ್ದಕ್ಕೆ ಅವರ ಮನೆಯಲ್ಲಿ ಉಪನಯನ ಬೇರೆ, ಎಲ್ಲಿ ಕೂರಿಸ್ಯಾರ ನಮ್ಮನ್ನ? ನಾವು ಒಂದು ಪಕ್ಕದ ಕೊಠಡಿಗೆ ಪ್ರವೇಶ ಮಾಡುವುದರಲ್ಲಿ ಇದ್ದೆವು. ಹತ್ತಿರ ಬಿದ್ದವರು ಕೂತ್ಕೊಂಡ್ರು, ಒಳಗೆ ಹೆಂಗಸರು ಹೋಗಬೇಡಿ, ಒಳಗೆ ಹೆಂಗಸರು ಹೋಗಬೇಡಿ ಅಂತ. ಬಹಳವಾಗಿ ಮುಖ ಚಿಕ್ಕದಾಯಿತು. ಹಿಂತಿರುಗುವಾಗ ಮಥುರಾ ಬಾಬು ಹೇಳಿದ, ಬಾಬಾ ನೀವು ಹೇಳಿದ ಹಾಗೆ ನಾನು ಇನ್ನೆಂದಿಗೂ ಕೇಳೋದಿಲ್ಲ. ನಾನು ಸುಮ್ಮನೆ ನಕ್ಕು ಬಿಟ್ಟೆ. ಓಹ್, ಏನ್ ಅವಸ್ಥೆ ಬಂದೋಯ್ತಪ್ಪ. ಒಮ್ಮೆ ಕುಮಾರ್ ಸಿಂಗ್ ಕುಮಾರ್ ಸಿಂಗ್ ಎಂಬವನು ಸಾಧುಗಳಿಗೆ ಭೋಜನ ಏರ್ಪಡಿಸಿ ನನ್ನನ್ನು ಆಹ್ವಾನಿಸಿದ. ಅಲ್ಲಿ ಹೋಗಿ ನೋಡ್ತೇನೆ, ಅನೇಕ ಜನ ಸಾಧುಗಳು ಬಂದುಬಿಟ್ಟಿದ್ದಾರೆ. ನಾನು ಅಲ್ಲಿ ಕುಳಿತುಕೊಂಡ ನಂತರ ನಾನು ಯಾರು, ಎಂಥವನು ಅಂತ ಆ ಸಾಧುಗಳು ನನ್ನ ಮೇಲೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕರೆದರು. ಆಗ ಅನಿಸ್ತು, ಅಲ್ಲಿಂದ ಎದ್ದು ಹೋಗಿ ಬೇರೆ ಕಡೆ ಒಂಟಿಯಾಗಿ ಕುಳಿತುಕೊಂಡು ಬಿಡೋಣವೇ ಅಂತ. ಇಷ್ಟೊಂದು ಸುದ್ದಿ ಸಮಾಚಾರವೆಲ್ಲ ಇವರಿಗೆ ಯಾಕೆ ಅಂತನಿಸ್ತು. ಎಲೆ ಹಾಕಿದೊಡನೆಯೇ ಎಲ್ಲರೂ ಊಟಕ್ಕೆ ಕುಳಿತರು. ಆ ಪೋಷಣ ಮಂತ್ರ ಹೇಳುವುದಕ್ಕೆ ಮುಂಚೆಯೇ ನಾನು ಊಟ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ಸಾಧುಗಳಲ್ಲಿ ಅನೇಕರು ಹೇಳ್ತಾ ಇದ್ದದ್ದು ಕಿವಿಗೆ ಬಿತ್ತು, ಛೇ ಎಲ್ಲಿ ಮನುಷ್ಯ ಈತ. ಇದು ನೋಡಿ ಸ್ವಾರಸ್ಯ. ಆ ಪೋಷಣೆ ಹೇಳಬೇಕಾದ್ರೆ ಮೊದಲೇ ಇವರು ಊಟಕ್ಕೆ ಶುರು ಮಾಡಿಬಿಟ್ರಂತೆ. ಇವ್ರಿಗೇನು ಗೊತ್ತಿಲ್ವೇ ಆ ಪೋಷಣ ಹೇಳ್ದೇನೇನೆ, ಬ್ರಹ್ಮಾರ್ಪಣೆ ಹೇಳ್ದೇನೇನು ಊಟ ಮಾಡಬಾರ್ದು ಅಂತ ಗೊತ್ತಿಲ್ವೇ? ಗೊತ್ತಿದೆ, ಆದರೂ ಮಾಡಿದ್ರೆ ಯಾತಕ್ಕೆ? ಅದು ಒಂದು ಪ್ರಶ್ನೆ, ಆದರೆ ಅದಕ್ಕಿಂತ ಮೊದಲಿನ ಪ್ರಶ್ನೆ ಆ ಸಾಧುಗಳು ನೀವು ಯಾರು, ಎಲ್ಲಿಯವರು, ಏನು ಕತೆ ಅಂತ ತಿಳಿಯಕ್ಕೆ ಬಂದಾಗ ಇವರಿಗೆ ಬೇಜಾರಾದದ್ದು. ಒಬ್ಬ ಸಾಧು ಅಂತಂದ ಮೇಲೆ ಇನ್ನೊಬ್ಬ ಸಾಧುವನ್ನು ಕಂಡಾಗ ಏನ್ ನೆನಪಿಗೆ ಬರಬೇಕು? ದೇವರ ವಿಚಾರ ಮಾತ್ರ. ಅವನು ಯಾವನು, ಎಲ್ಲಿ ಹುಟ್ಟಿದವನು, ಯಾವ ತಂದೆ ತಾಯಿಗಳಿಗೆ ಹುಟ್ಟಿದವನು, ಇದೆಲ್ಲೇ ತಿವರ ಯಾತಕ್ಕೆ? ಏನಾಗತ್ತದ್ರಿಂದ? ಸನ್ಯಾಸಿಗಳಾದ್ರಿಂದ ನಮ್ಮನ್ನು ಕೂಡ ಎಷ್ಟೋ ಜನ ಕೇಳುವವರುಂಟು, ನಿಮ್ಮ ಮನೆಯಲ್ಲಿ ಸ್ವಾಮೀಜಿ ಇಲ್ಲೇ ಅಂತ. ಅಲ್ಲ, ನೀವು ಹುಟ್ಟಿದ್ದು? ನಾನು ಹುಟ್ಟಿದ್ದು ಈ ಭೂಮಿ ಮೇಲೆ. ಅಲ್ಲ, ನಿಮ್ಮ ಊರು ಅಂತ ಇರ್ಬೇಕಲ್ಲ. ನಾನು ಇಷ್ಟೊಂದು ಹೇಳುವಾಗಲೇ ನಿಮ್ಗೆ ಗೊತ್ತಾಗೋದಿಲ್ವೇನ್ರಿ ನಾನು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಇಷ್ಟವಿಲ್ಲ ಅಂತ. ಸನ್ಯಾಸಿಗೆ ಯಾವ ಊರು? ಇಡೀ ಜಗತ್ತೇ ಅವನ ಊರು, ಎಲ್ಲ ಜನರು ನಮ್ಮವರೇ. ತಂದೆ ತಾಯಿಗಳು ಅಣ್ಣ ತಮ್ಮಂದ್ರು ಅಂತ ಇರ್ತಕ್ಕಂಥ ಪ್ರತ್ಯೇಕತೆ ಅಂತ ಹೇಳ್ತಕ್ಕಂಥದ್ದು ಇಲ್ಲವೇ ಇಲ್ಲ. ನೀವೆಲ್ಲರೂ ನಮ್ಗೆ ಅಣ್ಣ ತಮ್ಮಂದ್ರೆ. ಇಷ್ಟು ಗೊತ್ತಾಗಲ್ವಾ ನಿಮಗೆ ಸನ್ಯಾಸಿ ನಾನು ಅಂತಂದ್ಮೇಲೆ ಅದನ್ನೆಲ್ಲ ಕೇಳಲೇಬಾರ್ದು. ಇಲ್ಲ ಸ್ವಾಮೀಜಿ, ಆದರೂ ಕೂಡ ಕೊನೆಗೆ ಅವ್ರು ಬೇರೆಯವ್ರತ್ರ ಯಾರ್ದಾರು ತಿಳ್ಕೊಂಡ್ಬಿಟ್ಟಿರ್ತಾರೆ, ಅತ್ತನ್ನಿ ಆ ವಿಚಾರ ಬೇರೆ. ಅದು ಒಂದು ವಿಚಾರವಾದ್ರೆ, ಇಲ್ಲಿ ಶ್ರೀರಾಮಕೃಷ್ಣರು ಆ ಪೋಷಣಕ್ಕೆ ಮೊದಲೇ ಊಟ ಮಾಡಿದಂತಹದ್ದು ಒಂದು ವಿಶೇಷವಾದ ಅಂಶವನ್ನು ನಮಗೆ ತಿಳಿಸಿಕೊಡ್ತದೆ. ಶ್ರೀರಾಮಕೃಷ್ಣರು ಇವತ್ತು ಸಾಕ್ಷಾತ್ ಅವತಾರ ಪುರುಷರು, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ಬಂದದ್ದು ಅಂತ ಹೇಳ್ತಕ್ಕಂಥದ್ದು ನಮಗೆಲ್ಲ ಇವತ್ತು ಗೊತ್ತಾಗಿದೆ. ಅವರಿಗೆ ಮೊದಲೇ ಗೊತ್ತಿತ್ತು. ಜನ್ಮ ಕರ್ಮಚಮೇ ದಿವ್ಯಂ, ನನ್ನ ಜನ್ಮ ಕರ್ಮಗಳೆಲ್ಲ ದಿವ್ಯವಾದಂತಹವುಗಳು. ಸಾಮಾನ್ಯ ಮನುಷ್ಯರು ಹುಟ್ಟಿ ಬೆಳೆದು ಸತ್ತು ಹೋದಂತೆ ಅಲ್ಲ ನಮ್ಮ ಜನ್ಮ ಅಂತ ಹೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ರಿಂದ ಶ್ರೀರಾಮಕೃಷ್ಣಿಗೆ ಅವೆಲ್ಲ ಗೊತ್ತಿತ್ತು. ಆ ಒಂದು ಭಾವ ಬರುತ್ತದೆ ಅವರಿಗೆ ಆ ಊಟದ ವೇಳೆಯಲ್ಲಿ. ಅವತಾರ ಪುರುಷ ಸಾಕ್ಷಾತ್ ಭಗವಂತ ಎಂಜಲನ್ನು ತಿನ್ನಲಾರ. ಇನ್ನೊಬ್ರು ಉಂಡ ಮೇಲೆ ತಾನು ಊಟ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರು. ಅದಕ್ಕೋಸ್ಕರ ಮೊದಲೇ ಗಬಗಬ ತಿಂದ್ಬಿಟ್ರು, ಆಮೇಲೆ ಪ್ರಸಾದ ಆಯಿತು, ಬಾಕಿ ಉಳಿದವರು ಉದ್ಧಾರವಾಗಲಿ ಅಂತ ಹೇಳ್ತಕ್ಕಂಥ ದೃಷ್ಟಿ. ಈಗ ಇದೆಲ್ಲ ನಾನು ಪ್ರಸಾದವನ್ನಾಗಿ ಮಾಡಿದ್ದೇನೆ, ನೀವು ತಗೊಳ್ಳಿ ಅಂತ. ಇದನ್ನೆಲ್ಲ ಬಾಯಿಯಿಂದ ಅವರು ಹೇಳಲಿಲ್ಲ, ತಮ್ಮ ಕೃತಿಯಿಂದಲೇ ಆ ಆವೇಶ ಅವರಲ್ಲಿ ಬಂತು, ಅದನ್ನು ಮಾಡಿಬಿಟ್ರು. ಆದರೆ ಅದೇ ಶ್ರೀರಾಮಕೃಷ್ಣರು ತಮ್ಮ ಜಾತ್ಯಾಭಿಮಾನವನ್ನು ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರ, ತಾನೊಬ್ಬ ಬ್ರಾಹ್ಮಣ ಅಂತಿರ್ತಕ್ಕಂಥ ಆ ಭಾವನೆಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರ ಎಂಜಲಲಿಯನ್ನು ಎತ್ತಿದ್ದು, ಇತರರು ಊಟ ಮಾಡಿದ ಮೇಲೆ ಊಟ ಮಾಡಿದಂಥದ್ದು, ಇವುಗಳೆಲ್ಲ ಇದೆ. ಅದು ಕೂಡ ಇದೆ, ಅದು ಬೇರೆ ದೃಷ್ಟಿ, ಇದು ಬೇರೆ ದೃಷ್ಟಿ. ಬೇರೆ ಬೇರೆ ಭಾವದಲ್ಲಿ ಬೇರೆ ಬೇರೆ ಭಾವದಲ್ಲಿ ಬೇರೆ ಬೇರೆ ಕಾರ್ಯ. ಗಂಟೆ ಸಾಯಂಕಾಲ 5, ಪರಮಹಂಸರು ತಮ್ಮ ಕೊಠಡಿಯ ವರಾಂಡದ ಹಂತಗಳ ಮೇಲೆ ಕುಳಿತಿದ್ದಾರೆ. ರಾಖಾಲ ಹಾಜರ ಮಾಸ್ಟರ್ ಮಹಾಶಯ ಅವರ ಹತ್ರ ಕುಳಿತಿದ್ದಾರೆ. ಹಾಜರ ಮಹಾಶಯನ ಸ್ವಭಾವ ಸೋಹಂ ಸೋಹಂ ಅಂದರೆ ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತನ್ನುವ ಭಾವ. ಶ್ರೀರಾಮಕೃಷ್ಣ ಹಾಜರನಿಗೆ ಹೇಳ್ತಾ ಇದ್ದಾರೆ, ಹೌದು ಭಗವಂತನೇ ಆಸ್ತಿಕನ ನಾಸ್ತಿಕನ, ಒಳ್ಳೆಯದರ ಕೆಟ್ಟದರ, ಇರುವುದರ ಇಲ್ಲದಿರುವುದರ ರೂಪಗಳಲ್ಲಿ ವ್ಯಕ್ತವಾಗಿದ್ದಾನೆ. ಜಾಗೃತ್ ಸ್ವಪ್ನ ಸುಷುಪ್ತಿ ಮೊದಲಾದ ಅವಸ್ಥೆಗಳಲ್ಲಿಯೂ ಆತನೇ ಇದ್ದಾನೆ. ಮತ್ತೆ ಆತ ಇವೆಲ್ಲವಕ್ಕೂ ಅತೀತ ಅಂತನ್ನುವುದು ಕೂಡ ಅಂತನ್ನುವ ಅನುಭವ ದೊರೆತದೆ ಆದರೆ ಎಲ್ಲ ಗೊಂದಲಗಳು ತೊಡಕುಗಳು ಕೊನೆಗೊಳ್ಳುತ್ತವೆ ಅಂತ. ಗೊಂದಲ ಗೊಂದಲ ತೊಡಕು ಈಗ ಇದೆ, ನಂದು ಸಾಕಾರ ಅವರದು ನಿರಾಕಾರ, ನಾನು ಬ್ರಾಹ್ಮಣ ಅವನು ಕ್ಷತ್ರಿಯ, ನಾನು ವೈಷ್ಣವ ಅವನು ಶೈವ, ನಾನು ಭಾರತೀಯ ಅವನು ಅಮೆರಿಕದವನು, ಇದೆಲ್ಲ ಗೊಂದಲ. ಈ ಗೊಂದಲ ಯಾವಾಗ ಹೋಗ್ತದೆ? ನಾವೆಲ್ಲರೂ ಆತ್ಮಸ್ವರೂಪರು, ಆತ್ಮ ಅಂತಿರತಕ್ಕಂಥದ್ದು ಇವೆಲ್ಲಕ್ಕೂ ಅತೀತ. ಅದಕ್ಕೋಸ್ಕರ ಸನ್ಯಾಸಿ ಅಂತಿರತಕ್ಕಂಥವನು ಅತ್ಯಾಶ್ರಮಿ ಅತ್ಯಾಶ್ರಮಿ ಅಂತ ಕರೀತಾರೆ ಸನ್ಯಾಸಿಯನ್ನ. ಚತುರಾಶ್ರಮಕ್ಕೆ ಸಂಬಂಧಪಟ್ಟವನಲ್ಲ, ಅದಕ್ಕಿಂತ ಮೇಲ್ಪಟ್ಟವನು. ಅಂದ್ರೆ ಯಾವುದೇ ಬಗೆಯ ಈ ಒಂದು ಸಾಮಾಜಿಕವಾದಂತಹ ಕಟ್ಟುಪಾಡುಗಳು ಅವನನ್ನು ಕಟ್ಟಲಾರು ಅಂತ. ಆದರೆ ಅವನು ತನ್ನನ್ನು ತಾನು ಕೆಲವು ಕಟ್ಟುಪಾಡುಗಳಿಂದ ಕಟ್ಟಿಕೊಂಡಿದ್ದಾನೆ, ಅದು ಬೇರೆ ವಿಚಾರ. ಆದರೆ ಈ ಜಾತಿ ನೀತಿ ರೀತಿಗಳಿಗೆ ಸಂಬಂಧಪಟ್ಟಂತಹ ಯಾವ ಕಟ್ಟುಪಾಡುಗಳು ಕೂಡ ಅವನನ್ನು ಕಟ್ಟಲಾರವು. ಅವನನ್ನು ಮುಟ್ಟಬಹುದು, ಇವನನ್ನು ಮುಟ್ಟಬಾರದು ಅಂತ ಹೇಳ್ತಕ್ಕಂಥದ್ದು ಇಲ್ಲವೇ ಇಲ್ಲ ಸನ್ಯಾಸಿಗೆ. ಅವನು ಅತ್ಯಾಶ್ರಮಿ, ಅವರ ಮನೆಯಲ್ಲಿ ಊಟ ಮಾಡಬಾರದು, ಇವರ ಮನೆಯಲ್ಲಿ ಊಟ ಮಾಡಬಾರದು ಅಂತ ಹೇಳ್ತಕ್ಕಂಥ ನಿಯಮವೇ ಇಲ್ಲ ಅವನಿಗೆ. ಅವನು ಅತ್ಯಾಶ್ರಮಿ ಅಂದ ಮಾತ್ರಕ್ಕೆ ಅವನು ಸ್ವೇಚ್ಛಾಚಾರಿ ಅಲ್ಲ. ಬಹಳ ವ್ಯತ್ಯಾಸ ಇದೆ ಅದಕ್ಕೆಲ್ಲ. ಧರ್ಮ ಬಹಳ ಸೂಕ್ಷ್ಮ, ಯಾವ್ದ್ಯಾವುದನ್ನು ಹೇಗೆ ಹೇಗೆ ತಗೊಳ್ಬೇಕು ಅದನ್ನ ಮಾಡಿ ಎಚ್ಚರದಿಂದ ನೋಡ್ಕೊಳ್ಬೇಕು. ಇಲ್ಲದಿದ್ರೆ ಸನ್ಯಾಸಿ ವಂಶ ಅಂತ ಇರತಕ್ಕಂಥದ್ದು ನಿರ್ನಾಮ ಆಗಿ ಹೋಗಿಬಿಡ್ತದೆ, ಯದ್ವಾ ತದ್ವಾ ಹೋಯ್ತು ಅಂತ ಹೇಳಿದ್ರೆ. ಆದರೆ ಅವನ ಅಂತರಂಗದಲ್ಲಿ ಅವನೇ ವಿಶ್ವಾತ್ಮ ಭಾವದಿಂದ ಇರಬೇಕು, ವಿಶ್ವ ಮಾನವನೇ ಆಗಬೇಕು. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಈ ಎಲ್ಲ ಭೇದಗಳಿಗೂ ಅತೀತವಾಗಿ ಇದೆ ಆ ಪರಬ್ರಹ್ಮ ವಸ್ತು, ಅದೇ ನಾವು ಅಂತ ತಿಳಿದಾಗ ಈ ಎಲ್ಲ ಗೊಂದಲ ಹೊರತಕ್ಕಂಥದ್ದು ಹೊರಟೋಗ್ತದೆ. ಅನುಭವಕ್ಕೆ ಬಂದ ಮೇಲಿನ ಮಾತದು, ಅಲ್ಲಿಯವರೆಗೆ ಈ ಎಲ್ಲ ಭೇದಗಳು ಹೀಗೆ ಇರಬೇಕು. ತಾನೇ ತಾನಾಗಿ ಮನುಷ್ಯ ಅತ್ಯಾಶ್ರಮಿ ಆದಾಗ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಆ ಅತೀತದಲ್ಲಿ ಕರಗಿ ಹೋದಾಗ ಮಾತ್ರವೇ ಈ ಗೊಂದಲಗಳು ಅಡಗಿ ಹೋಗ್ತಕ್ಕಂಥದ್ದು. ಅಲ್ಲಿಯವರೆಗೆ ದೊಡ್ಡದು ದೊಡ್ಡದೇ, ಚಿಕ್ಕದು ಚಿಕ್ಕದೇ, ಶುಚಿ ಶುಚಿಯೇ, ಅಶುಚಿ ಅಶುಚಿಯೇ, ನಾಯಿ ನಾಯಿಯೇ, ಕುದುರೆ ಕುದುರೆಯೇ, ಸಿಂಹ ಸಿಂಹವೇ, ಇಲಿ ಮರಿ ಇಲಿ ಮರಿಯೇ. ಆ ಭೇದ ಯಾವಾಗ ಹೋಗ್ತದೆ? ಮನುಷ್ಯ ರೂಪ ತಾಳಿ ಸಾಧನೆ ಮಾಡಿ ಮನಸ್ಸನ್ನ ಅತೀತದಲ್ಲಿ ಕರಗಿಸಿಕೊಂಡಾಗ ಮಾತ್ರ. ಅಲ್ಲಿಯವರೆಗೆ ಬೌದ್ಧಿಕವಾಗಿ ಅದನ್ನು ನಾವು ತಿಳಿದುಕೊಂಡಿರಬೇಕು. ಅನುಭವದ ಮೂಲಕ ತಿಳಿದುಕೊಳ್ಳುವುದೇ ಬೇರೆ, ಬೌದ್ಧಿಕವಾಗಿ ತಿಳಿದುಕೊಳ್ಳುವುದೇ ಬೇರೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆ ವ್ಯತ್ಯಾಸವನ್ನು ನಾವು ಪರಿಪಾಲಿಸಿಕೊಂಡು ಬರದೇ ಹೋದ್ರೆ ಏನು ಅನಾಹುತ ಆಗುತ್ತೆ ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಹರಿಶ್ಚಂದ್ರ ಅವನಿಗೆ ವಿಶ್ವಾಮಿತ್ರ ಅವನನ್ನು ಪರೀಕ್ಷೆಗೆ ಒಡ್ಡಿದಂತಹ ಸಂದರ್ಭ, ಇಬ್ರು ಹೊಲೆಯರ ಹುಡುಗಿಯರನ್ನ ಸೃಷ್ಟಿಸ್ತಾನೆ ವಿಶ್ವಾಮಿತ್ರ. ಆ ಹುಡುಗಿಯರು ನರ್ತನವನ್ನು ಬಲ್ಲವರು. ಅದು ಇವನ ಸೃಷ್ಟಿಯಾದ್ರಿಂದ ಅವರಿಗೆ ನರ್ತನ ಬರ್ತಿತ್ತು. ಅವರು ಹೋಗಿ ಹರಿಶ್ಚಂದ್ರನ ದರ್ಬಾರದಲ್ಲಿ ನಿಂತ್ಕೊಂಡು ಕೇಳ್ತಾರೆ, ನಾವು ನರ್ತನ ಮಾಡಬೇಕು, ನಿನ್ನ ಮುಂದೆ ಸಂತೋಷ ಪಡಿಸಬೇಕು. ಆಗಲಿ ಅಂತೂ ಒಪ್ಕೊಳ್ತಾನೆ, ನರ್ತನ ಮಾಡ್ತಾರೆ. ರಾಜನಿಗೆ ಸ್ವಾಭಾವಿಕವಾಗಿ ಸಂತೋಷವಾಗುತ್ತೆ. ನನಗೆ ಸಂತೋಷವಾಗಿದೆ, ನಿಮಗೆ ಬಹುಮಾನವನ್ನು ಕೊಡಬೇಕು ಅಂತ ಇದ್ದೇನೆ, ಏನು ಬೇಕಾದರೂ ಕೇಳಿಕೊಡ್ತೇನೆ. ವಿಶ್ವಾಮಿತ್ರ ಮೊದಲೇ ಆ ಹುಡುಗಿಯರಿಗೆ ಹೇಳಿದ್ದ, ಈ ತರಹ ಪ್ರಸನ್ನನಾಗ್ತಾನೆ ಅವನು, ಬೇಕಾದ ಕೇಳಿಕೋ ಅಂತ ಕೇಳ್ತಾನೆ, ಆಗ ನೀವು ಕೇಳ್ಕೊಳ್ಬೇಕು, ನಮ್ಮನ್ನು ಮದುವೆ ಆಗಬೇಕು ಅಂತ. ಅದೇ ಪ್ರಕಾರ ಆ ಹುಡುಗಿಯರು ಕೇಳ್ಕೊಡ್ತಾರೆ, ನಮ್ಮನ್ನು ಮದುವೆ ಆಗಬೇಕು ಅಂತ. ರಾಜ ಹರಿಶ್ಚಂದ್ರ ಹೇಳ್ತಾನೆ, ಅದು ಮಾತ್ರ ಸಾಧ್ಯ ಇಲ್ಲ, ಬೇರೆ ಏನು ಬೇಕಾದ್ರೂ ಕೇಳು. ಅದ್ಯಾಕೆ ಸಾಧ್ಯ ಆಗಬಾರದು? ಇಲ್ಲ, ನೀವು ನಿಮ್ಮ ಶರೀರ ಅಂತ ಹೇಳ್ತಕ್ಕಂಥದ್ದು ಹತ್ತು ಕಡೆಯಿಂದ ಬಂದಂತಹದ್ದು, ಇದು ರಾಜ ಶರೀರ, ಅದು ಹತ್ತು ಕಡೆಯ ಶರೀರ, ಅದರಿಂದ ಕಷ್ಟ ಆಗ್ತದೆ. ಆಗ ಹುಡುಗಿರು ಹರಿಶ್ಚಂದ್ರನ ಕಡೆಯಿಂದ ಬಂದವರಲ್ವೇ ಹೇಳ್ತಾರೆ, ರಾಜ ಏನು ಮಾತನಾಡ್ತಾ ಇದ್ದೀನಿ ನೀನು? ನೀನು ನಮ್ಮ ನೃತ್ಯವನ್ನು ನೋಡಿದೆ, ಆ ಕಣ್ಣುಗಳಿಗೆ ಹೊಲೆ ಅಂಟ್ಲಿಲ್ಲ, ನಮ್ಮ ಸಂಗೀತವನ್ನು ಕೇಳಿದೆ ನೀನು, ನಮ್ಮ ಮಾತುಗಳನ್ನು ಕೇಳಿದೆ ನೀನು, ನಿನ್ನ ಕಿವಿಗಳಿಗೆ ನಮ್ಮ ಹೊಲೆತನ ಅಂಟ್ಲಿಲ್ಲ, ನಾವು ಮುಡಿದಂತಹ ಹೂವಿನ ವಾಸನೆ ನಿನ್ನ ಮೂಗಿಗೆ ಬಂದೇ ಬಂದಿದೆ, ನಿನ್ನ ಮೂಗಿಗೆ ಆ ಹೊಲೆತನ ಅಂಟ್ಲಿಲ್ಲ, ನಮ್ಮೊಂದಿಗೆ ನೀನು ಮಾತನಾಡಿದೆ, ನಿನ್ನ ನಾಲಿಗೆಗೆ ಹೊಲೆತನ ಅಂಟ್ಲಿಲ್ಲ, ಈ ನಾಲ್ಕು ಇಂದ್ರಿಯಗಳಿಗೂ ಕೂಡ ಏನೂ ಹೊಲೆತನ ಆಗಲಿಲ್ಲ, ನಮ್ಮನ್ನು ಮುಟ್ಟಿದ ಮಾತ್ರಕ್ಕೆ ನಿನಗೆ ಹೊಲೆತನ ತಗಲ್ಕೊಂಡು ಬಿಡ್ತದೋ ಅಂತ ಕೇಳಿದಾಗ ಯಾರಾದರೂ ಏನು ಉತ್ತರ ಕೊಡಬೇಕು? ಎಷ್ಟು ತರ್ಕಬದ್ಧವಾಗಿದೆ ಈ ಮಾತು. ಆದರೆ ಅವನು ರಾಜ, ವಿದ್ವಾಂಸನಾದಂತಹ ರಾಜ, ಪ್ರಜ್ಞಾವಂತನಾದಂತಹ ರಾಜ ಉತ್ತರ ಕೊಡ್ತಾನೆ. ನೋಡಿ, ಬೆಂಕಿ ಕೆಂಡ ಇದೆ, ಅದನ್ನು ನೋಡುವುದರಿಂದ ನಮ್ಮ ಕಣ್ಣು ಸುಟ್ಟು ಹೋಗುವುದಿಲ್ಲ, ಅದನ್ನು ಕೇಳುವುದರಿಂದ ನಮ್ಮ ಕಿವಿ ಸುಟ್ಟು ಹೋಗುವುದಿಲ್ಲ, ಅದನ್ನು ಮೋಸುವುದರಿಂದ ನಮ್ಮ ಮೂಗು ಸುಟ್ಟು ಹೋಗುವುದಿಲ್ಲ, ಅದ್ರ ಕುರಿತಾಗಿ ಮಾತನಾಡುವುದರಿಂದ ನಮ್ಮ ನಾಲಿಗೆ ಸುಟ್ಟು ಹೋಗುವುದಿಲ್ಲ, ಆದರೆ ಮುಟ್ಟಿದ್ರೆ ಎಲ್ಲ ಸುಟ್ಟು ಹೋಗಿಬಿಡ್ತದೆ. ಆದ್ರಿಂದ ಆ ಒಂದು ಅಪೂರ್ವವಾದಂತಹ ಅನುಭವ ಅಂತ ಇರ್ತಕ್ಕಂಥ ಅದು ಬರುವವರೆಗೆ ನಾವು ಯದ್ವಾತದ್ವ ಮಾತಾಡಿಕೊಂಡು ಯದ್ವಾತದ್ವ ಬದುಕಿ ನಮ್ಮ ಸಮಾಜದ ನಿಯಮವನ್ನೇ ಛಿದ್ರ ಛಿದ್ರಗೊಳಿಸಿಕೊಂಡಿರೋದಕ್ಕೆ ಸಾಧ್ಯವಿಲ್ಲ, ವಿವೇಕದಿಂದ ವರ್ತಿಸಬೇಕಾಗ್ತದೆ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಮತ್ತು ಈ ವರ್ಷದ ಈ ಉಪನ್ಯಾಸವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸಿ ಮುಂದಿನ ವರ್ಷ ನೀವೆಲ್ಲರೂ ಕೂಡ ಆಗಮಿಸಿ ಶ್ರೀರಾಮಕೃಷ್ಣ ಅಮೃತವಾಣಿಯಿಂದ ಪುಳಕಿತರಾಗಬೇಕು ಅಂತ ನಿಮ್ಮನ್ನು ಪ್ರಾರ್ಥಿಸಿಕೊಡ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.